ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾನೂನು ಸಹಾಯ ಮತ್ತು ಸಲಹೆ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.inಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ ಸಿಎಸ್ಸಿ ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. घने और सुंदर बाल सिर्फ एक दिन में. प्रिय उपभोक्ताओं, ये एक भ्रामक विज्ञापन है. भ्रामक विज्ञापन देने वाले हो जाएं सावधान. केंद्रीय उपभोक्ता संरक्षण प्राधिकरण यानी CCPA ने भ्रामक विज्ञापनों की रोकथाम के लिए कड़े दिशा निर्देश बनाए हैं, जिनका उल्लंघन करने पर CCPA किसी भी भ्रामक विज्ञापन के लिए निर्माताओं, विज्ञापन दाताओं या प्रचारकों पर जुर्माना लगा सकती है. यही नहीं, इंडोर्सर्स यानी प्रचारकों पर प्रतिबंध लगाया जा सकता है. उपभोक्ता मामले विभाग, भारत सरकार. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೀರಿನ ಸಂಸ್ಕರಣೆ ಅನುಭವ, ಈ ಕುರಿತು ಚಡ್ಚಣ ತಾಲೂಕ್ ಹಾಲೋಳಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಪುತ್ರಪ್ಪ ಕಾರ್ಬಾರಿ ಮತ್ತು ಅಪ್ಪ ಸಾಹೇಬ್ ಕಾರ್ಬಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ಅರುಳಿ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಒಕ್ಕಲುತನಕ್ಕೆ ನೀರು ಬಹಳ ಮುಖ್ಯವಾದಂಥದ್ದು. ನೀರು ಇಲ್ಲ ಅಂತಂದ್ರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀರು ಅಮೂಲ್ಯವಾದಂತಹ ಒಂದು ಸಂಪನ್ಮೂಲ. ಈ ನೀರನ್ನು ನಾವೆಲ್ಲರೂ ಸಂರಕ್ಷಣೆ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಇವತ್ತು ನಾವು ಚಡಚಣ ತಾಲೂಕು ಹಾಲೋಳಿ ಗ್ರಾಮದ ಪ್ರಗತಿಪರ ರೈತರ ಹೊಲದೊಳಗಿದ್ದೀವಿ. ಶಿವಪುತ್ರ ಕಾರ್ಬಾರಿ ಮತ್ತು ಅಪ್ಪ ಸಾಹೇಬ್ ಕಾರ್ಬಾರಿ ಇಬ್ಬರು ಸಹೋದರರು ಬಹಳ ಅದ್ಭುತವಾದಂತಹ ಕಾರ್ಯವನ್ನು ನೀರಿನ ಸಂರಕ್ಷಣೆ ಒಳಗೆ ಅವರು ಮಾಡಿದ್ದಾರೆ. ಮಳೆ ನೀರನ್ನು ಸಂಗ್ರಹ ಮಾಡುವಂಥದ್ದು, ಆಮೇಲೆ ಅವರ ಹೊಲದಿಂದ ಒಂದೇ ಒಂದು ಹನಿ ಕೂಡ ಹೊರಗೆ ಹೋಗುವಂಥ ಒಂದು ವ್ಯವಸ್ಥೆಯಿಂದ ಅವರು ತಪ್ಪಿಸಿ ತಮ್ಮ ಹೊಲದೊಳಗೆ ನೀರು ಇಂಗಬೇಕು ಮತ್ತು ಏನೇ ನೀರಿದ್ದರೂ ಸಹಿತ ಅದು ಸಂಗ್ರಹ ಆಗುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ವಿಶೇಷವಾಗಿ ಈ ವಿಜಯಪುರ ಜಿಲ್ಲೆಯ ಒಂದು ಈ ಭಾಗದೊಳಗೆ ಬಹಳ ಮುಖ್ಯವಾದಂಥ ಒಂದು ಕಾರ್ಯ ನಮ್ಮ ರೈತರೆಲ್ಲರೂ ಗಮನಿಸಬೇಕು. ಯಾಕಂತಂದ್ರೆ ಈ ಭಾಗದೊಳಗೆ ಮಳೆ ಕಡಿಮೆ ಆಗ್ತದೆ. ವಿಜಯಪುರಕ್ಕೆ ಹೋಲಿಸಿದ್ರೆ ಈ ಚಡಚಣ ಭಾಗದೊಳಗೆ ವಾರ್ಷಿಕವಾಗಿ ಸುಮಾರು 400 ಮಿಲಿಮೀಟರ್ನಷ್ಟು ಮಳೆ, ಅಂದರೆ ಭಾಳ ಕಡಿಮೆ ಮಳೆಯನ್ನು ನಾವು ವರ್ಷ ಪೂರ್ತಿ ತಗೊಳ್ತಾ ಇದ್ದೀವಿ. ಅದಕ್ಕೆ ನೀರಿನ ಒಂದು ಕಾಳಜಿ ವಹಿಸೋದು ಬಹಳ ಮುಖ್ಯ ಅನ್ನುವಂಥ ವಿಚಾರ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೆ ಈಗೇನು ನಾನು ಅಪ್ಪ ಸಾಹೇಬ್ ಕಾರ್ಬಾರಿಯವರು, ಆಮೇಲೆ ಶಿವಪುತ್ರ ಕಾರ್ಬಾರಿಯವರ ತೋಟದೊಳಗಿದ್ದೀನಿ. ನೋಡೋದಕ್ಕೆ ಭಾಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತಂದ್ರೆ ಒಂದು ದೊಡ್ಡ ಬಾವಿಯನ್ನು ತೆಗೆದಿದ್ದಾರೆ. ಆ ಬಾವಿ ಒಳಗೆ ಏನು ಅವರ ಹೊಲದೊಳಗೆ ನೀರು ಬೀಳ್ತದೆ ಅದೆಲ್ಲ ಸಂಪೂರ್ಣವಾಗಿ ಅಲ್ಲಿ ಸಂಗ್ರಹ ಆಗ್ತದೆ. ಅದ್ರ ಜೊತೆಗೆ ಬೇರೆ ಬೇರೆ ಮೂಲಗಳು, ಏನು ಹಳ್ಳ ಹರಿತದೆ ಮತ್ತು ಎಲ್ಲಿ ನೀರಿನ ಸ್ರೋತಗಳದಾವ ಅವುಗಳನ್ನೆಲ್ಲ ತಮ್ಮ ಹೊಲದೊಳಗೆ ತಂದು ಬಾವಿ ಒಳಗೆ ಬಿಡುವಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಆ ಮೂಲಕ ಒಳ್ಳೆಯ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ. ತೋಟಗಾರಿಕಾ ಬೆಳೆಗಳು ಅದಾವ, ಧಾನ್ಯದ ಬೆಳೆಗಳು ಅದಾವ, ಆಮೇಲೆ ಅರಣ್ಯ ಬೆಳೆಗಳನ್ನು ಕೂಡ ಅವರು ಬೆಳೀತಾ ಇದ್ದಾರೆ. ಹಿಂಗೆ ನೀರಿದ್ರಪ್ಪ ಅಂತಂದ್ರೆ ನಾವು ಎಲ್ಲ ಮಾಡೋದಕ್ಕೆ ಸಾಧ್ಯದ. ಈ ರೀತಿಯಾಗಿ ಅವರು ಯಾವ ರೀತಿ ಈ ಒಂದು ತೋಟವನ್ನು ಅಭಿವೃದ್ಧಿ ಮಾಡಿದರು, ಕಳೆದ 20 ವರ್ಷಗಳಲ್ಲಿ ಅವರು ಶ್ರಮ ವಹಿಸಿ ಈ ಕೆಲಸವನ್ನು ಮಾಡಿದ್ದಾರೆ, ಅವರ ಅನುಭವಗಳು ನಿಮಗೆ ದಾರಿದೀಪ ಆಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಇವತ್ತು ನಾವು ಅವರ ತೋಟದೊಳಗಿದ್ದೀವಿ, ಅವರ ಅನುಭವಗಳನ್ನು ನಾವು ತಮ್ಮ ಜೊತೆಗೆ ಅವರು ಇವತ್ತು ಹಂಚಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಶಿವಪುತ್ರ ಕಾರ್ಬಾರಿಯವರೇ ಮತ್ತು ಅಪ್ಪ ಸಾಹೇಬ್ ಕಾರ್ಬಾರಿಯವರೇ, ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಅಪ್ಪ ಸಾಹೇಬ್ ಕಾರ್ಬಾರಿ ಅಂತ ನನ್ನ ಹೆಸರು ರೀ. ನಾವು ತೋಟಗಾರಿಕೆ ಒಳಗೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದೇವ್ರಿ. 20 ವರ್ಷದಿಂದ ನಮ್ಮ ಹೊಲದಾಗ ಸೋಳ ಭೂಮಿ ಇದ್ರಿ, ಎಲ್ಲ ಪೂರಾ ರೀ. ಸೋಳ ಭೂಮಿ ಎಲ್ಲ ನಾವು ತೆಗೆದು ಹೊರಗಿಂದ ಮಣ್ಣು ತಂದು ಕೆಂಪು ಮಣ್ಣು ಹಾಕಿ ಭೂಮಿಗಳಾಗದಿ 2 ಎಕರೆ 2 ಎಕರೆ ಪ್ಲಾಟ್ಗಳು ಮಾಡಿ ಭೂಮಿ ಎಲ್ಲ ಸೌಂದಕ್ಕೆ ಮಾಡಿ ಕಿಶಂದ್ರೆ ಒಂಜಾರ ಇಂಪ್ರೂವ್ ಆಕೋತ ಹಾಕೋತ್ ಬೆಳೆಗಳು ಮಾಡ್ಕೋತ ಬಂದೇವ್ರಿ. ಬೆಳೆ ಮಾಡ್ಕೋತ ಬರೋದ್ರೆ ಮುಂದೆ 4-5 ವರ್ಷನ ನಮಗೆ ನೀರಿನ ಅಭಾವ ಭಾಳ ಐತ್ರಿ. ನೀರಿನ ಅಭಾವ ಆದ ಗಜ್ಜಿಲಿ ನಮ್ಮ ಮನೆಯವ್ರು ಏನು ಮಾಡಿದ್ರು, ಒಂದು 14 ಬೋರ್ ಹಾಕಿದ್ರಿ ಸರ್. ಕೊಳವೆ ಬಾವಿಗಳು 400 ತಕ್ಕ ಒಂದು 14-15 ಕೊಳವೆ ಬಾವಿ ಹಾಕಿದ್ರಿ, ಯಾವಕ್ಕೆ ನೀರು ಬೀಳಿದ್ರಿ ಸರ್. ಆ ನೀರು ಬೀಳಾಬಿಟ್ಟಾಕ ನಾವು ಏನು ಮಾಡಿದೆವು, ಮುಂದೆ ಒಂದು ಬೋರ್ ಪಾಯಿಂಟ್ ಮಾಡಿದ್ರು ಮತ್ತೊಂದು ಸರ್. ಅದಕ್ಕೆ ಸ್ವಲ್ಪ ನೀರು ಬಿದ್ದು ಬಿದ್ದ ತಕ್ಷಣ ನಮ್ಮ ಮನೆಯವ್ರು ತೆರೆಗೆ ಏನು ಬತ್ತರಿ, ಅದೊಂದು ಕೆನಲ್ ಅದ ರೀ ಸರ್, ದೊಡ್ಡ ಹರಿಯದ ಕೆನಲ್ ಅದ ರೀ. ಅಲ್ಲಿಂದ ನೀರು ತಂದು ನಾವು ಬಾವಿಗಳು ಯಾಕೆ ಸಂಗ್ರಹ ಮಾಡಿ ಅಂತರ್ಜಲ ಮಟ್ಟ ಹೆಸರು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಮಾಡ್ಕೊಂಡು ಮುಂದೆ ನಮ್ಮ ಮನೆಯವರು ಕೆನಲ್ದಿಂದ 1400-1500 ಫುಟ್ ಅದ ಸರ್. ಅಲ್ಲಿ 1 ಫುಟ್ ಎತ್ತರ, ಇಲ್ಲಿ 16 ಫುಟ್ ಎತ್ತರ ಇಳುವು ಮಾಡಿಕೊಂಡು ಡೌನಲ್ ಅಂದ್ರೆ ಲೈಟಿಂದ ನೀರು ಬರ್ಬೇಕು ಸರ್. ಅವು ಕೆನಲ್ ನೀರು, ಹಳ್ಳದ ನೀರು, ಹರಿ ನೀರು ಎಲ್ಲ ಬಾವಿಯೊಳಗೆ ಬಂದು ಅವು ಬಾವಿಯೊಳಗೆ ಒಂದು 100 ಫುಟ್ ತನಕ 4-5 ಬೋರ್ ಹಾಕಿದ್ರಿ. ಹಿಂಗಾಗಿ ಸರ್ ಅದು ನೀರು ಇಂಗ್ಲಿಷ್ ಚಾಲು ಮಾಡ್ತಾರೆ ಬಾವಿ ನೀರು ಇಂಗ್ಲಿಷ್ ಚಾಲು ಮಾಡಿ ನಮ್ಮಲ್ಲಿ ನಮ್ಮನೆ ಬತ್ತಿ ಹೋದಂಥ 3 ಬೋರ್ವೆಲ್ಗಳು ಸತಿ ಚಲ್ತಿದ್ದಾರೆ ಸರ್. ಈಗ 13 ಎಕರೆ ನಮ್ಮದು ಎಲ್ಲ ನೀರಾವರಿ ಅದ ರೀ. ಸುತ್ತಮುತ್ತ ಒಂದು 12-13 ಬೋರ್ಗಳೆಲ್ಲ ಚಲ್ತಿಯಾಗ್ಯಾವ್ರಿ ಅದರಿಂದ. ಈಗ 11-12 ವರ್ಷ ನಾವು ಐತ್ರಿ, ನಮ್ಮ ಸಾಣ್ಣ ನೀರು ಬಿಟ್ಟಿಲ್ಲ, ಹೊಲ್ಲ ಹೊರಗೆ ಹೊಟ್ಟೆ ನೀರು ಬಿಡಲ್ರಿ. ಮತ್ತು ಹೊರಗಿಂದ ಕೃಷ್ಣಾ ನದಿ ನೀರು ಬರ್ತಾವೆ ಕೆಲವು ಮಗ ಔಷಧ ತಂದು ಭೂಮಿಯೊಳಗೆ ಇಂಗಿಸ್ತೇವೆ ರೀ. ಇದರಿಂದ ನಮಗೀಗ ಇವತ್ತಿಗೆ ಉತ್ಪನ್ನ ಅಂದ್ರೆ ಒಂದು ವರ್ಷಕ್ಕೆ 12-13 ಲಕ್ಷ ತನಕ ನಾವು ಉತ್ಪನ್ನ ಮಾಡ್ತೀವಿ ಸರ್. ಯಾವುದೇ ಬೆಳೆ ಅದು ನೀರು ಸಾಕಷ್ಟು ನೀರಾಗಿ ಬಿಟ್ಟದ್ರಿ. ನೀರಿಂದ ಅನುಕೂಲ ಅದ ರೀ. ತೋಟಗಾರಿಕೆ ಒಳಗೆ ಕಡ್ಲಿ ಮಾಡ್ತೇವೆ ರೀ, ಉಳ್ಳಾಗಡ್ಡಿ ಮಾಡ್ತೇವೆ ರೀ, ಎಲ್ಲರೂ ಯಶಸ್ಸು ಕಂಡಿದ್ದೇವೆ ರೀ. ಬೆಳ್ಳುಳ್ಳಿ ಮಾಡೀನಿ ರೀ ಸರ್, ಮತ್ತಂದ್ರೆ ಕಬ್ಬು ಮಾಡ್ತೀನಿ ರೀ, ಮೆಕ್ಕೆಜೋಳ ಮಾಡ್ತೀನಿ ರೀ, ಹತ್ತಿ ಮಾಡೀನಿ ರೀ. ಈ ಸದ್ದಂತರೂ ಹತ್ತಿ ಅಂದ್ರೂ ಈಗ ಹತ್ತಿ ಕಂಪ್ನಿಯವ್ರು ಬಂದು ನೋಡಿದ್ರೆ 6-6.5 ಫುಟ್ ಹತ್ತಿದಾರೆ. ಅಂಥ ಬೆಳೆಗಳು ಮಾಡ್ಕೊಂಡು ಈ ತೋಟಗಾರಿಕೆ ಬಿಟ್ಕಿಸಂದ್ರೆ ಈಗ ಅರಣ್ಯ ಸಸ್ಯಗಳಾಗ ಶ್ರೀಗಂಧ, ಮಹಾಗಣಿ, ಮತ್ತು ಹೆಬ್ಬೆವು, ಬಾಳೆಗಿಡ, ಪೇರೋಲ್ಲ ಇಂಥವೆಲ್ಲ ಮಾಡೀನಿ ರೀ. ಇದು ಮಾಡಿ ನಮ್ಗೆ ಅಗದಿ ಅನುಕೂಲ ಆಗ್ಯದ ರೀ. ಇದರಿಂದ ಸುಮಾರು ಭೂಮಿನೂ ಚಲೋ ಆಯ್ತು ರೀ. ಅಂದ್ರೆ ನೀರಿನ ಅಂತರ್ಜಲ ಮಟ್ಟ ಹೆಚ್ಚು ಮಾಡ್ಕಿಸಂದ್ರೆ ನೀರಾವರಿ ಒಳಗೂ ಅತಿ ಮುಂದೆ ಬಂದಂಗೆ ಆಗ್ಯದ ಸರ್ ನಮ್ಗೆ. ಇದರಿಂದ ನಮ್ಮಲ್ಲಿ ಒಂದು 20 ಬೋರ್ ಸದ್ಯ ಅಂತರ್ಜಲ ಹೆಚ್ಚಾಗ್ಯದ ರೀ ನಮ್ಗೆ. 13 ಎಕರೆ ಸಂಪೂರ್ಣ ಸಫಿಷಿಯಂಟ್ ನೀರು ಅದ ರೀ ನಮಗೆ. ಅದರಿಂದ ಭಾಳ ಅನುಕೂಲ ಆಗ್ಯದ ರೀ. ಇದು ನಮ್ಗೆ ನಮ್ಮ ಪಟ್ಟಣ ಸರ್ ಸರ್ ಅದಾರ ರೀ. ಕೆಲವೊಂದು 5-6 ವರ್ಷದಿಂದ ನಮ್ಮ ಆತ್ಮ ಇದ್ರೊಳಗೆ ಇದು ಮಾಡಿಸ್ಕೊಂಡು ನಮ್ಮಲ್ಲಿ ಬಂದು ನೋಡಿ ಮಾಡಿ ನಮ್ಗೆ ಧಾರವಾಡ ಯೂನಿವರ್ಸಿಟಿ ತಾಲೂಕು ಮಟ್ಟದ ಪ್ರಶಸ್ತಿನ ಬತ್ತರಿ. ಯಾವಾಗಲೂ ನಮ್ಗೆ ಬೆನ್ನಲ್ಲ ಏನು ಕೇಳೋದಕ್ಕೆ ಸ್ವಲ್ಪ ಏನಬೇ ಎಲ್ಲ ನಮ್ಗೆ ಹೇಳ್ತಾರೆ ರೀ. ಅಂದ್ರೆ ನಮ್ಗೇನು ಅನುಭವ ಇಲ್ಲ ಅದೆಲ್ಲ ಅನುಭವ ಕೊಡ್ತಾರೆ. ಹಿಂಗಾಗಿ ಕೃಷಿ ಅಧಿಕಾರಿಗಳ ಸಹಾಯದಿಂದ ಮತ್ತು ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ಸ್ವಂತ ತಿಳುವಳಿಕೆಯಿಂದ ಇವತ್ತು ಕೃಷಿಯೊಳಗೆ ನಾವು ಅಗದಿ ಆರಾಮಿದ್ದೇವೆ ರೀ. ಕೃಷಿಯೊಳಗೆ ಇರ್ತಕ್ಕಂಥ ಆರಾಮ ಎದುರಾಗೂ ಇಲ್ಲ ಅಂತ ನಮ್ಗೆ ಅನಿಸ್ತಾರೆ ಸರ್. ಸರ್ ಈ ಕೆಲವೊಬ್ಬರು ಏನು ಸರ್, ಈಗ ಶಿಕ್ಷಣ ಅನ್ನೋದು ಯಾರ ಕಡೆಯಿಂದ ಆಗಲ್ಲಂತ ಹೇಳ್ತೀವಿ ಸರ್. ನಾವು ಶಿಕ್ಷಣ ಅಂದರೆ ಈ ಒಕ್ಕಲ್ತನ ಮ್ಯಾಗೆ ನಾವು ಶಿಕ್ಷಣ ಮಕ್ಕಳು ಮಾಡಿವಿ ಸರ್. ಒಟ್ಟೆ ಒಕ್ಕಲ್ತನಕ್ಕೆ ಕಷ್ಟಪಟ್ಟು ಮಾಡಿದ್ರೆ ಒಕ್ಕಲ್ತನ ಇಂಪ್ರೂವ್ ಎದಕ್ಕೂ ಇಲ್ಲ ಸರ್. ಇದು ನಮ್ಮ ಸ್ವಂತ ಅನುಭವ ಸರ್. ಇದು ಸ್ವಂತ ಟೆಕ್ನಿಕ ಪ್ರಕಾರ ನಾವೆಲ್ಲ ನೀರಾವರಿ ಮಾಡಿಕೊಂಡು ಸ್ವಂತ ಟೆಕ್ನಿಕ ಪ್ರಕಾರ ನಾವೆಲ್ಲ ಈಗ ಬೆಳೆ ಬೇಸಾಯ ಮಾಡಿಕೊಂಡು ನಾವೆಲ್ಲ ಈಗ ಒಂದು ಅಂದರೆ ಮಾದರಿ ಅಂದರೆ ನಮ್ಮ ಒಕ್ಕಲ್ತನ, ಇನ್ನಿತರ ಯಾವ ನಮ್ಮ ಇಲ್ಲ ಅಂತ ಹೇಳಿಕೊಂತ ನಾನು ಹೇಳ್ಬೋದು ಸರ್ ನಿಮಗೆ. ಶಿವಪುತ್ರ ಅವರ, ಈಗ ನೋಡ್ರಿ 20 ವರ್ಷದಿಂದ ಈ ಭೂಮಿ ಹಿಂಗಿರಲಿಲ್ಲ ಅನ್ನುವಂಥ ಮಾತು ಆಗಲೇ ಹೇಳಿದ್ರಿ ತಾವು. ಅವಾಗ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇತ್ತು, ಮಣ್ಣಿನ ಆರೋಗ್ಯ ಹೆಂಗಿತ್ತು, ಮತ್ತು ನೀವು ಇದನ್ನು ಭೂಮಿಯನ್ನು ಯಾವ ರೀತಿ ಸುಧಾರಣೆ ಮಾಡಿದ್ರಿ, ಏನೇನು ಮಾಡಿದ್ರಿ ಅನ್ನೋದನ್ನು ಹೇಳ್ತೀರಿ? ಹೌದು ಸರ್, ಅದು ಸೌಳ ಭೂಮಿ ಸರ್ ನಮ್ಮದು. ಅದು ನಮ್ಮ ಟೆಕ್ನಿಕ್ ಪ್ರಕಾರ ಪೂರ್ತಿ ಭೂಮಿಯೆಲ್ಲ ಲೇವಲಿಂಗ್ ಮಾಡಿದೆ ಸರ್. ನಾವೆಲ್ಲ ಲೇವಲ್ ಮಾಡಿದ ತಕ್ಷಣ ಅದು ಕರಿ ಕರ್ಲ ಮ್ಯಾಗೆದ್ದು ಬೆಳೆ ಬರ್ತಾ ಇರಿ ಸರ್. ಒಟ್ಟೆ ಅದಕ್ಕೆ ಮಡ್ಡಿ ಜಮೀನು, ಮಡ್ಡಿ ಮಣ್ಣು, ಹಾಳು ಮಣ್ಣು, ಇನ್ನಿತರ ಬೇರೆ ರೂಪದ ಮಣ್ಣು ತಂದು ಭೂಮಿಯೊಳಗೆ ಹಾಕಿ ಒಂಥರ ಫಲವತ್ತಾದ ಭೂಮಿ ತಯಾರು ಮಾಡಿದೆ ಸರ್. ಅಂತ ನಾವು ಫಲವತ್ತಾದ ಭೂಮಿ ತಯಾರು ಮಾಡಿ ಅದರಿಂದ ಮುಂದೆ ಹಾಗೆ ಬೆಳೆ ಅನುಕೂಲ ಬಳುವಳಿ ಇನ್ನು ಅನಿತರ ಬೆಳೆ ಮಾಡ್ಕೋತ ಕಿಶಿಂದ ಈಗೆಲ್ಲ ಬೆಳೆ ಭೂಮಿ ಇಂಪ್ರೂವ್ ಆಗಿ ಇದು ಮಾಡಿದೆ ಸರ್. ಅಂದ್ರೆ ದನಗಳು ಮಾಡಿದಾರೆ ಸರ್. ದನಗಳಿಂದ ತಿಪ್ಪಿ ಗೊಬ್ಬರ ಹಾಕೋದು ಒಂದೊಂದು ವರ್ಷಕ್ಕೆ 2 ಎಕರೆ ರೀ, 2 ಎಕರೆ 3 ಎಕರೆ ಹಿಂಗೆ ಹಾಕೋತ ಹಾಕೋತ ಹೋಗಿ ಕಿಶಂದ್ರೆ ಏನಕ್ಕೆ ಏನದ ಯಾವ್ದು ಚಗಳು ಸುಡಲ್ಲ ಸರ್. ಕಬ್ಬಿನ ರವಿ ಸರ್ ಡಿಕ್ ಸೋಡ ಭೂಮಿಯೊಳಗೆ ಇದು ಮಾಡ್ತೇವೆ. ಸುರಪನ ಕಟ್ಟಿಗೆನು ಡಿಕ್ ಸೋಡ ಭೂಮಿಯೊಳಗೆ ಕಲಿಸ್ತೇವೆ. ಹತ್ತಿ ಕಟ್ಟಿಗೆನೂ ಹಿಂಗೆಲ್ಲ ಭೂಮಿಯೊಳಗೆ ಇದು ಮಾಡಿ ಎಲ್ಲ ಹೊಲ ಫಲವತ್ತತೆ ಮಾಡಿದಾರೆ ಸರ್. ಎಲ್ಲ ಅಂದ್ರೆ ಯಾವುದು ಚಗಳ ಚಪ್ಪಟಿ ಒಟ್ಟು ಸುಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಸರ್. ಒಟ್ಟೆಲ್ಲ ಎಲ್ಲ ಸಣ್ಣ ಪುಡಿ ಮಾಡಿ ಭೂಮಿಯೊಳಗೆ ಕಲಿಸಿ ಬಿಡೋದ್ರೆ ಅದಕ್ಕೆ ಅಪ್ಪ ಸಾಹೇಬ್ ಅವರ, ನನಗೇನಪ್ಪ ಅಂತಂದ್ರೆ ಈಗ ರೈತರಿಗೆ ಈ ನೀರಿನ ಸಂಗ್ರಹಣೆ ನೀವು ಯಾವ ರೀತಿ ಮಾಡಿದ್ರಲ್ಲ, ಸ್ವಲ್ಪ ಹಂತ ಹಂತವಾಗಿ ನೀವು ಏನ್ ಮಾಡಿದ್ರಿ, ಏನೇನು ಕಷ್ಟಗಳು ನಿಮಗೆ ಬಂದು, ಏನೇನು ಸಮಸ್ಯೆಗಳು ಬಂದು, ಅದನ್ನ ಯಾವ ರೀತಿ ನಿವಾರಣೆ ಮಾಡ್ಕೊಳ್ರಿ ಅಂದ್ರೆ, ನೀರನ್ನ ನಿಮ್ಮ ತೋಟದೊಳಗೆ ಇಂಗಿಸುವಂತ ಒಂದು ಕೆಲಸ, ಸಂಗ್ರಹ ಮಾಡುವಂತಹ ಒಂದು ಕೆಲಸ, ಇದ್ರೊಳಗೆ ಏನೇನು ನೀವು ಮಾಡಬೇಕಾಯ್ತು, ಹೆಂಗ್ ಹೆಂಗ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ ಸರ್? ಅದು ನಾವು ನೀರು ನಮ್ಗೆ ಸಫಿಷಿಯಂಟ್ ಸಿಗಲ್ಲ ಟೈಮ್ದಾಗ ಸರ್, ಈಗ ಪೈಲ ನಂಬರ್ 14 ಬೋರ್ ಇದ್ದೂರಿಂದ ಬೋರ್ ಎಲ್ಲ ಪೂರ್ತಿ ಖಾಲಿ ಇದ್ದು ಸರ್. ನಮಗೆ ನಾವು ಏನು ನೀರು ತಂದು ಬಾವಿ ಒಳಗೆ ಇಂಗು ಗುಂಡಿ ಥರ ಏನು ಮಾಡಿದೀವಿ ಸರ್, ಅದರಿಂದ ನಮಗೆ 2 ಬೋರ್ ಸಫಿಷಿಯಂಟ್ ನೀರು ಫುಲ್ ಆಗಿಬಿಟ್ಟು ಸರ್. ನಮ್ಮ ಅಯ್ಯಿಂದ ಮುಂದೆ ಏನು ಮಾಡಿದೆ ಸರ್, ಇನ್ನೊಂದು ಬೋರಿಗೆ ಸುತ್ತೆಲ್ಲ 10 ಫೂಟ್ ಮಣ್ಣು ತೆಗೆದು ಕಲ್ಲಾಕ್ಬಿಟ್ಟೆ ಸರ್. ಮತ್ತು ನಾವು ಒಣಕಲ್ಲ ಸಣ್ಣ ಕಲ್ಲ ಹಾಕೋದ್ರಿಂದ ಅಲ್ಲಿ ಆಟೋಮೆಟಿಕ್ ಮಳೆ ನೀರು ಬೋರಿ ಮಗಲ ಹಿಂಗಿ ಅದು ನೀರು ಸದ್ಯವತ್ತು ಫುಲ್ ನಡೀತದೆ ಬೋರ್ ಸರ್. ಅದು ಈ ಥರ ನಮ್ಮ ನೀರಿನ ಸಫಿಷಿಯಂಟ್ ನಾವು ಸ್ವಂತ ಅಗದಿ ಅನುಕೂಲತೆ ಮಾಡಿವೆ ಸರ್. ಈಗ ಹೇಳ್ಬೇಕಂತಂದ್ರೆ ನೀರಿನೊಳಗೆ ಅತಿ ಈ ಭಾಗದಾಗೆ ನಮ್ಮಲ್ಲಿ ಪಟ್ಟಣ ಶೆಟ್ಟಿ ಸರ್ ಬಂದು ನೋಡೋರು, ಬಂದು ಧಾರವಾಡ ಕೃಷಿ ಅಧಿಕಾರಿಗಳು ಬಂದು ನೋಡಿದ್ರು ಸರ್, ಈ ಥರ ಎಲ್ಲಿ ಮಾಡಿಲ್ಲ ಸರ್ ಯಾರು ರೀ. ಅಂದ್ರೆ ನಾವು ಇಳಿವಿಂದ ನೀರು ತಂದು ಏರಿನೊಳಗೆ ಹಿಂಗು ಹಿಂಗತಕ್ಕಂಥ ವ್ಯವಸ್ಥೆ ಮಾಡಿದ್ರು ಸರ್. ಅಂದ್ರೆ ನಮ್ಮ ಬಾವಿ ಏನೋ ಹಿಂಗು ಗುಂಡಿ ಮಾಡಿಲ್ಲ ರೀ, ಅದರದಿಂದ ನಮ್ಮ ತಳಗೆ 20 ಫುಟ್ ಇಳಿವಿಗೆ ನೀರು ಅದ ರೀ. 20 ಫುಟ್ ಏರಿನೊಳಗೆ ಆಟೋಮೆಟಿಕ್ ನೀರು ಬರಂಗೆ ಮಾಡಿ ಭೂಮಿಯೊಳಗೆ ಇಂಗಿಸಿ ಇವತ್ತಿಗೆ ನಮ್ಮದು ಈ ಹೇಳ್ಬೇಕಂದ್ರೆ 20-25 ಬೋರ್ ಸರ್ ಎಲ್ಲರೂ ಸಫಿಷಿಯಂಟ್ ಅವ್ರ ಸರ್ ನೀರು. ಇದ್ರೆ ನಾವು ಒಂದೂವರೆ ತಿಂಗಳ ಮಳೆಗಾಲ ನೀರೆಲ್ಲ ಒಳಗೆ ಬಾವಿಗಳಿಗೆ ಇಂಗಿಸ್ತೇವೆ ಪೂರಾ ಖಲಾಸ್ ಎಲ್ಲ ರೀ. ಅದರಿಂದ ನಮ್ಗೆ ನೀರಿನ ಅನುಕೂಲ ಆಗಿದೆ ಸರ್. ನಮಗೆ 13 ಎಕರೆ ಎಲ್ಲ ನಮ್ಮ ನೀರಾವರಿ ಆಗಿದೆ. ನೀರಾವರಿಯಿಂದ ಭಾಳ ನಾವು ರೈತರ ಉತ್ತಮ ರೈತರ ಅನ್ಸೋಕೆ ನಮ್ಗೆ ಹೆಮ್ಮೆ ಅನಿಸ್ತದೆ ಸರ್. ಈಗ ಇಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಂದ್ರೆ ಯಾರು ತಜ್ಞರು ಬಂದು ಯಾರು ಸಹಾಯ ತಗೊಂಡಿರಿ ನೀವು? ಯಾರಿಲ್ಲ ಸರ್, ನಮ್ಮ ಅಣ್ಣವ್ರಿ ಟೆಕ್ನಿಕ್ ಮಾಡಿದ್ರಿ. ನಮಗೆ ನೀರೇ ಆಗಲಾಗ್ಯದ, ಬೋರ್ಗಳು ಫೇಲ್ ಆಗತ್ತವ, ಇದು ಏನಾರ ಮಾಡಿ ಬಾವಿಗಳು ಹಿಂಗಿಸಿದ್ರೆ ಏನಾದ್ರು ಬೋರ್ಗಳಿಗೆ ಚಾಲ್ತಿ ಅದು ಅನ್ನೋ ಉದ್ದೇಶದಿಂದ ನೋಡಬೇಕು ಅಂತ ಪ್ರಯತ್ನ ಮಾಡಿದ್ರಿ ಸರ್. ಅದು ಆ ವರ್ಷ ಮಳೆ ಕಮ್ಮಿ ಇತ್ತು, ಭಯಂಕರ ಬರಗಾಲ ಇದ್ರಿ, ಕೆನಲ್ ಏರ್ ಬಂದಿರು ಸರ್ ಕೃಷ್ಣಾ ನದಿವು. ಆ ಕೆನಲಕ್ಕೆ ಪ್ರಯತ್ನ ಮಾಡಿ ಸ್ವಂತ ನಮ್ಮ ಅಣ್ಣವರು ನಮ್ಮ 4 ಜನ ರೈತರು ಕೂಡಿ ಒಂದು 1 ಲಕ್ಷ ಗಟ್ಟಲೆ ಕೆನಲ್ ಖರ್ಚು ಮಾಡಿ ನೀರು ತಂದ್ರಿ. ಅವು ನೀರು ತಂದು 8 ದಿವಸ ನಾವು ಬಾವಿಯೊಳಗೆ ಹಿಂಗಿಸಿದ್ರಿ. ಹಿಂಗಿಸಿದ ತಳಗ ಮರುದಿವಸ ನಮ್ಮ ಬೋರ್ ಚಾಲಾಗ್ಬಿಟ್ರು ಆಟೋಮೆಟಿಕ್ ರೀ. ಆವತ್ತು ನಮಗೆ ಇದು ಇದರಿಂದ ನೀರು ಅನುಕೂಲ ಆತ ಅನ್ನೋ ಉದ್ದೇಶದಿಂದ ಮುಂದೆ ಮಳೆ ನೀರು, ಬೋರಿನ ನೀರು, ಕೆನಲ್ ನೀರು ಎಲ್ಲ ನೀರು ತಂದು ಬಾವಿ ಹಿಂಗಿಸ್ಲಿಕ್ಕೆ, ಅದರಿಂದ ಭಾರಿ ಅನುಕೂಲ ಆಗಿಬಿಡ್ತಾರೆ ಸರ್. ಈಗ ಏನು ನೀವು ಕೆಲಸ ಮಾಡಿದ್ರಿ ಅದರ ನಂತರ ಅಗದಿ ಜಲ್ದಿನೇ ನಿಮಗೆ ಫಲಿತಾಂಶ ಗೊತ್ತಾಯ್ತು? 48 ತಾಸನೇ ಗೊತ್ತಾಗಿದೆ ಸರ್. ಕೆನಲ್ ನೀರು ತಂದು ನಮ್ಮ ಒಣ ಬಾವಿಯೊಳಗೆ ನೀರು ಬಿಟ್ಟೇವ್ರಿ, ರಿಟರ್ನ್ ಅದು 24 ತಾಸ ನಮ್ಮ ಬೋರ್ ಆಟೋಮೆಟಿಕ್ ನಡಿಲಿಕ್ಕೆ ಚಾಲು ಮಾಡ್ತಾರೆ ಸರ್. ಬರಗಾಲದಾಗ ಬೋರೇ ಬಂದಿದ್ದು ರೀ, ಅಂಥ ಬೋರ್ ಒಂದು ನಡಿಲಿಕ್ಕೆ ಚಾಲು ಮಾಡೋದು. ಮುಂದೆ ಕೆನಲ್ ನೀರು ಒಂದು 15 ದಿವಸಗಳಲ್ಲಿ ತಂದು ಹಿಂಗಿಸಿದ್ರಲ್ಲ, ಪ್ರಯತ್ನ ಮಾಡಿ ಭಾಳ ಕೆನಲ್ ಆಫೀಸ್ದಾಗ ಮುಂದೆ ನಿಂತು ಕೆನಲ್ ನೀರು ತಂದು ಎಲ್ಲ ರೈತರು ಕೂಡ ನಮ್ಮ ಬಾವಿಯೊಳಗೆ ಹಿಂಗಿಸ್ರೆ ಅನುಕೂಲ ಆತ ಅನ್ನೋ ಉದ್ದೇಶ ರೈತರ ಸಭೆ ಏನಾಗ್ತದೆ ರೀ. 3-4 ವರ್ಷ ನಮ್ಮ ಎಲ್ಲ ರೈತರು ಕೂಡ ನಮ್ಮ ಬಾಯಿ ತಂದು ಬಿಡೋರು ನೀರು ಆಟೋಮೆಟಿಕ್ ರೀ. ಹೀಗಾಗಿ ಅವ್ರು ಈ 10 ಮಂದಿ ರೈತರಿಗೆ ಅನುಕೂಲ ಆಗಿಬಿಡ್ತಾರೆ ಅದರಿಂದ. ಆ ರೈತರು ಸಹ ಎಲ್ಲರೂ ನೀರು ಬಂದು ನಮ್ಮ ಬಾಯಿ ತಂದು ಬಿಡೋಕೆ ಎಲ್ಲರೂ ಹೆಲ್ಪ್ ಮಾಡಕ್ಕೆ ಬರ್ತಾರೆ. ಅದು ನೀವು ಕಾರವಾರ ಬಾಯಿ ಹಿಂಗಿಸ್ರಿ ನೀರು ತೆಗಿಸ್ರಿ ಎಲ್ಲ ರೀ. ಅಂದ್ರೆ ನಿಮ್ಮ ಬಾವಿಗೆ ಹಿಂಗಿಸಿದ್ರೆ ಅವ್ರ ಬಾವಿಯೊಳಗೂ ನೀರು ಬರ್ತಾವ ಅಥವಾ ಅವ್ರಿಗೆ ನೀರಿನ ವ್ಯವಸ್ಥೆ ಆಗ್ತದೆ? ಹಾ ಆತ ಸರ್, ನಮ್ಮ ಬಾವಿಯೊಳಗೆ ಹಿಂಗಿಸಿದ್ರೆ ಒಂದು 20 ಬೋರಿಗೆ ನೀರು ಆಗ್ತಾರೆ ಸರ್. ಒಂದು 20 ಜನ ರೈತರಿಗೆ ಫುಲ್ ಆಗಿದೆ, ಫುಲ್ ಸಫಿಷಿಯಂಟ್ ನೀರು ಆಗ್ತಾರೆ. ಅದರಿಂದ ಅವರು ಸಹ ಪ್ರಯತ್ನ ಮಾಡ್ತಾರೆ ನಮಗೆ ನೀರು ತಂದು ಹಿಂಗಿಸೋಕೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಎಟ್ಟು ಬಂದ್ರಿ ನಿಮ್ಮೆಲ್ಲ ಹರಿಯ ನೀರೆಲ್ಲ ನಿಮ್ಮ ಬಾಯಿ ಹಿಂಗಿಸಿದ್ರಪ್ಪ ನಮಗೆ ಪ್ರೋತ್ಸಾಹ ಮಾಡ್ಕೊಡ್ತಾರೆ. ಅದರಿಂದ ಇದು ಭಾಳ ವಿಚಿತ್ರವಾದಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ನೀರಿನ ಸಲುವಾಗಿ ರೈತರಲ್ಲಿ ಆವಾಗಾಗ ಕಲಹಗಳಾಗ್ತಾ ಇರ್ತಾವೆ, ನಮಗೆ ನೀರು ಬಿಡೋದಿಲ್ಲ ನೀವು, ನಮಗೆ ನೀರು ಬಿಡೋದಿಲ್ಲ ಅನ್ನುವಂಥದ್ದು. ಆದರೆ ನಿಮ್ಮಲ್ಲಿ ನೀವು ನೀರು ಬಿಟ್ಟುಕೊಂಡು ನಮಗೆ ನೀರು ಕೊಡ್ರಿ ಅನ್ನುವಂಥದ್ದು ಭಾಳ ಸಂತೋಷ ಆಗ್ತದೆ ಇದನ್ನು ಕೇಳೋದಕ್ಕೆ. ಏನು ಹೇಳ್ತೀರಿ ಅಶುಪತ್ರ ಅವರೇ? ಸರ್, ಇದು ನಮ್ಮದು ಸಫಿಷಿಯಂಟ್ ನಡೆದ ತಕ್ಷಣ ಸರ್ ಇನ್ನೊಬ್ಬ ರೈತ ಸರ್ ನಮಗೆ ಬಾಜುಕ್ ಬಂದು ಸರ್ ನಮ್ದು ಈ ಥರ ಬಾವಿ ಮಾಡೋದಕ್ಕಿಂತ ಇನ್ನೊಂದು ಬಾವಿ ಸರ್ ಇದೇ ಥರ ಮಾಡಿದೆ ಸರ್ ನಮಗೀಗ. ಅವರಲ್ಲಿ ಬಾವಿ ಮಾಡೋದ್ರಿಂದ ಮತ್ತೆ 10-15 ಬೋರ್ ಜಾಸ್ತಿಯಾಗಿ ಈ ನಮ್ಮದೊಂದು ಏರಿಯಾ ಸರ್ ಇಲ್ಲಿ ಒಂದು 100 ಎಕರೆ ತನಕ ಬೋರ್ ಸಫಿಷಿಯಂಟ್ ಸದ್ಯ ನಮ್ಮ ಸದ್ಯ ಅನುಕೂಲತೆ ಸರ್ ಆಗಿದೆ ಸರ್. ಈಗ ಒಟ್ಟೆ 2 ಬಾವಿ ಸರ್ ಈ ಥರ ಮಾಡೋದು ನಾವೆಲ್ಲ ಈಗ ಅದರಿಂದ ಒಂದು ನಮಗೆ 20-25 ಜನ ರೈತರು ಎಲ್ಲರೂ ಹೆಲ್ಪ್ ಮಾಡಿ ಸರ್ ನಮಗೆ. ನಿಮ್ಮ ಬಾವಿಗೆ ನೀರು ಬಿಡ್ರಿ, ನಮ್ಮ ಬಾವಿಗೆ ನೀರು ಬಿಡ್ರಿ, ಕೆನಲ್ದ ಬಂದದ್ದು ಅಥವಾ ಮಳೆ ಬಂದದ್ದು ಎಲ್ಲ ಮೊದಲು ಬಾವಿಗೆ ಬಿಟ್ಟು ಆಮ್ಯಾಗ ಮುಂದೆ ಒಂದು ಸಹಕಾರದಿಂದ ಎಲ್ಲನೂ ಆಟೋಮೆಟಿಕ್ ಭೂಮಿಯೊಳಗೆ ಇಂಗೋದ್ರಿಂದ ಎಲ್ಲ ಬೋರ್ ಸ್ಟಾರ್ಟಿಂಗ್ ಆಗಿ ಎಲ್ಲ ರೈತರು ಇದು ಪ್ರೀತಿ ಸಹ ಜಾಸ್ತಿ ಆಗಿಬಿಡು ಸರ್ ನಾವು ಇದರಿಂದ. ನೀರಿನ ವಿಚಾರದಲ್ಲಿ ಎಲ್ಲ ರೈತರಲ್ಲಿ ಕೆಲವೊಂದು ಜಗಳಿದ್ದು ಸಹ ಜಗಳ ಮಟ್ಟಾಗಿ ಒಂದು ಪ್ರೀತಿ ಜಾಸ್ತಿ ಆಗಿಬಿಡು ಸರ್ ಇದರಿಂದ. ಅಂದ್ರೆ ನೀರು ಸಿಗೋ ಎಷ್ಟು ಮಹತ್ವ ಸರ್ ನೋಡಿ ಸರ್. ಇದು ಅಡ್ಡಿಯಿಲ್ಲ, ಈಗ ಅಂದಾಜು 20 ಜನ ರೈತರು ಎಷ್ಟು ಭೂಮಿಗೆ ನೀರಾವರಿ ಆಗ್ತಾ ಇದೆ ಈ ಪ್ರಯತ್ನದಿಂದಾಗಿ? ಸರ್, 100 ಎಕರೆ ಜಮೀನು ನೀರಾವರಿ ಸರ್ ಇದರಿಂದ. ನಮ್ಮ ಬಾವಿದಿಂದ ಒಂದು 25 ಬೋರ್ ಸಫಿಷಿಯಂಟ್ ನಡೆಯಿದೆ ಸರ್, ಇನ್ನೊಂದು ಬಾವಿದಿಂದ ಒಂದು 15 ಬೋರ್ ಅಂದ್ರೆ 40 ಬೋರ್ ಸದ್ಯ ಫುಲ್ ನಡೀತಾ ಇದೆ ಸರ್ ಅದಿಗೆ ಚಲ್ತಿ. ಇದರಿಂದ ಒಂದು 100 ಎಕರೆ ಜಮೀನು ಸದ್ಯ ನೀರಾವರಿ ಇದೆ ಸರ್ ಇಲ್ಲಿ. ಯಾರು ಬಂದು ನೋಡಿದ್ರು ಸದ್ಯ ಈಗ ಸಫಿಷಿಯಂಟ್ ಕಾಣ್ತಾ ಸರ್. ಈಗ ಆ ಥರ ನಮ್ಮ ಎಲ್ಲ ರೈತರು ಕೂಡಿಕೆಸಿಂದ ಒಂದು ಒಕ್ಕಟದಿಂದ ಇಂಥ ಕೆಲಸ ನಾವು ಮಾಡೀವಿ ಸರ್. ಇನ್ನೊಂದು ವಿಚಾರ ಅದ ಸರ್ ಮತ್ತೆ, ಅಂದ್ರೆ ಇನ್ನೊಂದು ಅಂದ್ರೆ ಈಗ ಸಫಿಷಿಯಂಟ್ ಕಂಟಿನ್ಯೂ ಕೆನಲ್ ನೀರು ಬರಬೇಕು, ಆ ಥರ ಮಾಡಬೇಕು ಅಂತ ಯೋಜನೆ ಒಂದು ನಮ್ಮ ತೆಲುಗು ಅದ ಸರ್. ನೋಡ್ಬೇಕು ಸರ್ ಮುಂದಿನ ವಿಚಾರದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಈಗ ಕೆನಲ್ ನೀರು ಬರ್ತಾವ, ಅದನ್ನ ನೀವು ಸಂಗ್ರಹ ಮಾಡ್ತಾ ಇದ್ದೀರಿ. ಮಳೆ ನೀರಿನ ಬಗ್ಗೆ ನನಗೊಂದು ಸ್ವಲ್ಪ ನೀವು ಹೇಳಬೇಕು. ಯಾಕಪ್ಪ ಅಂತಂದ್ರೆ ಯಾವಾಗ ಯಾವಾಗ ಮಳೆ ಬರ್ತದೆ ಅದನ್ನ ನಾವು ಸಂಗ್ರಹ ಮಾಡುವಂತ ಒಂದು ವ್ಯವಸ್ಥೆ ಅದ ಅಂತ ಇದ್ದೀರಿ. ಈಗ ಹಿಂದಿನ ವರ್ಷಗಳ ಒಂದು ಅನುಭವವನ್ನು ನೋಡಿದ್ರೆ ಬರೇ ಮಳೆ ನೀರಿನ ಸಂಗ್ರಹನೆ ಯಾವ ರೀತಿ ಆಗ್ತಾ ಇದೆ ಮತ್ತೆ ಅದನ್ನ ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ರಿ? ಮಳೆ ನೀರ ಸಂಗ್ರಹ ಅಂದ್ರೆ ಸರ್, ಬಾವಿಗಳು ಪೈಪ್ ಲೈನ್ ಏನು ಮಾಡಿದ್ರಲ್ಲ ತಳಗಿ ಡೌನ್ ಅಲ್ಲಿಂದ್ರಿ, ಅದ್ರ ಮ್ಯಾಗ ಒಂದೊಂದು ಪ್ಲಾಟ್ ಅದ್ರ ಸರ್ 2 ಎಕರೆ, ಅಲ್ಲಿ ನೀರು ಕಟ್ಟಿಕೊಂಡು ತಳಗಿಂದ 4 ಎಕರೆ ನೀರು ಕಟ್ಟಿಕೊಂಡು ಅದು ನೀರು ಹೆಂಗೆ ಭಯ ಬರ್ತದೆ ಇದು ನೀರು ಹೆಂಗೆ ತಳಿಬಿಡ್ತಾರೆ ಸರ್? ಯಾವತ್ತು ಈ ಮ್ಯಾಗಿನ ಪ್ಲಾಟ್ದ ನೀರು 2 ಎಕರೆದ ನೀರು ಕೆರಿಗೊಬ್ಬ ನಿಂದ್ರಿಸ್ತಾರೆ, ಇದ್ರಾಗ ತಳಗಿ 4 ಎಕರೆ ನಿಂತಿರ್ತಾರೆ. ಅದು ಅದರ ನೀರೆಲ್ಲ ಆಲಕ್ಕೆ ಬಂದಾಗ ಇದು ಮ್ಯಾಗಿನ ನೀರು ಬಿಡ್ತಾರೆ. ಹಿಂಗೆ ಇದು ಬಿಟ್ಕೊಂಡು ಹಿಂಗೆ ಒಂದು 15 ದಿವಸಗಟ್ಟಲೆ ಭಯಗಳು ನೀರು ತೊಗೊಂಡ್ಬಿಡ್ತಾರೆ. ಎಲ್ಲ ಮಳೆ ನೀರು ಎಷ್ಟು ಇರ್ತಾರೆ ಅಲ್ಲಿ ತೊಗೊಂಡ್ಬಿಡ್ತಾರೆ. ನಾವು ಒಟ್ಟೆ ಮಳೆ ನೀರನ್ನು ಇನ್ನೊ ತನಕ ನಾವು 12 ವರ್ಷ ಆಯ್ತು ನಾವು ನಮ್ಮ ಹೊಲದಿಂದ ಹೊರಗೆ ಹೋಗಿಲ್ಲ ಒಟ್ಟೆ. ಒಂದು ಪರ್ಸೆಂಟ್ ಒಂದು ಕಿಲೋಮೀಟರ್ ಇದು ಹಳ್ಳದ ರೀ, 1 ಕಿಲೋಮೀಟರ್ ಹಳ್ಳ ಬಂದು ಇವರೆಲ್ಲ ಭಯಗಳು ಹಿಂಗಿಸ್ತಾರೆ ಕ್ಲಾಸ್ ಎಲ್ಲ. ಈಗ ಹಳ್ಳದ ನೀರು ಬಾವಿ ಒಳಗೆ ಬಂತು ಅಥವಾ ಹೊಲದೊಳಗೆ ಬಂತು ಅಂತಂದ್ರೆ ಅದು ಭಾಳಷ್ಟು ಪ್ರಮಾಣ ಹೆಚ್ಚಾಗಿ ಅದರಿಂದ ತೊಂದರೆ ಆಗಿದ್ದ ಏನಾದರೂ ಅದನ್ನ? ಇಲ್ಲ ಸರ್, ದೊಡ್ಡ ಬಾಂಧ ಹಾಕಿವ್ರಿ ನಾವು, ಅಂದ್ರೆ 6 ಫುಟ್ 7 ಫುಟ್ ದೊಡ್ಡ ಬಾಂಧ ಅದಾವ್ರಿ, ಎಲ್ಲಿ ಹೊಡೆದಿಲ್ಲ ಏನೂ ಆಗಿಲ್ಲ ಸರ್. ನಮ್ದು ಕರಿ ಮಣ್ಣು ಕರ್ಲದ ನೀರು ಹಿಂಗಲ್ಲ ಸರ್, ಇದು ಭೂಮಿ ಇದು ಕರ್ಲ ಮಣ್ಣಂದ್ರೆ ಹೆಪ್ಪಗಡ್ದ ನೀರು ರೀ, ಸ್ಟಾಕ್ ನಿಂತು ಬಿಡ್ತಾರೆ ಒಳಗೆ ಭೂಮಿ ಒಳಗೆ ಬಂದೇ ಹಿಂಗೆ ಬೇಕ್ರಿ ಒಟ್ಟು. ಅದರಿಂದ ನಮ್ಗೆ ಭಾಳ ಅನುಕೂಲ, ಮಳೆ ನೀರಿಂದ ಅನುಕೂಲ ಆಗಿದ್ರೆ ಕ್ಯಾನಲ್ ನೀರು ಅನುಕೂಲ ಆಗಿದೆ, ಇದರಿಂದ ನಮ್ಗೆ ಭಾಳ ಅನುಕೂಲ ಆಗಿದೆ ಸರ್. ಅಂದ್ರೆ ಇದು ಸ್ವಯಂಚಾಲಿತ ವ್ಯವಸ್ಥೆ, ತನ್ನಷ್ಟಾನೇ ಆಗ್ತಾ ಇರುವಂತಹದ್ದು, ಅದನ್ನ ನೀವು ನಿರ್ವಹಣೆ ಮಾಡುವಂತಹ ಅಗತ್ಯ ಏನು ಬೀಳುವುದಿಲ್ಲ ಅಲ್ಲ? ಇಲ್ಲ ಸರ್, ಇದು ನಿರ್ವಹಣೆ ಮಾಡ್ಬೇಕಾದ್ರೆ ಸರ್ ಎಲ್ಲಿ ಕೆಲವೊಬ್ರು ಯಾವ ಮಾಡ್ತಾರೆ ನೀರು ಬಿಡಂಗಿಲ್ರಿ, ಆ ಟೈಮ್ ಅವ್ರು ಹೇಳ್ತಾರೆ ನಮ್ಗೆ ನೀರು ಬಿಡ್ರಪ್ಪ ನಮ್ಮ ತಳಗ ಭಯಗಳು ಹಿಂಗೆ ಸೋತೈತೆ ಹೇಳಿದ್ರೆ ಬಿಡ್ತಾರೆ ರೈತರು. ಬೇರೆ ಕಟ್ಕೋರಿ ಅಂದ್ರೆ ಕಟ್ಕೊಂಡು ಸ್ಟಾಕ್ ಇಟ್ಕೋತಾರೆ ಅವರು ಬಿಡ್ತಾರೆ, ಅದ್ರ ಬಿಟ್ಕೊಂಡ್ರೆ ನಮ್ಗೆ 8 ದಿವಸಗಟ್ಟಲೆ 10 ದಿವಸಗಟ್ಟಲೆ ಭಯಗಳು ತಂದು ಕಿಸಿ ಎಲ್ಲ ಸ್ಟಾಕ್ ಮಾಡ್ಕೋತಾರೆ. ಸ್ಟಾಕ್ ಮಾಡ್ಕೊಳಿದ್ರೆ ಭೂಮಿ ಒಳಗೆ ಹಿಂಗೆ ಕಿಶಂದ್ರಿ ಅದು ನೋಡಿ ಸರ್, 24 ತಾಸದಾಗ 4 ಇಂಚ್ ನೀರು ಬಿದ್ದರೆ ಭಾವಿ ಒಳಗೆ ಒಂದು ಗೇಣಸ ನೀರು ಇರಲ್ಲ ರೀ, ಒಂದು 1/2 ಫುಟ್ ಸರಿ ಭೂಮಿ ಒಳಗೆ ಹೋಗಿಬಿಡ್ತಾರೆ ಎಲ್ಲ ಸಫಿಶಿಯೆಂಟ್. ಇಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋಗಿ ಭಾವಿ ಒಳಗೆ ನೀರು ಆತಾವ್ರಿ, ಅಲ್ಲಿ ಅವ್ರು ಭಾವಿ ಒಳಗೆ ಬರ್ತದೆ ಹೇಳ್ತಾರೆ ಅವರು, ನಮ್ಮ ಬಾವಿಯಿಂದ 1 ಕಿಲೋಮೀಟರ್ ಮುಂದೆ ಹೋಗಿ ಅವ್ರು ಭಾವಿ ಒಳಗೆ ತುಂಬ್ತಾವ್ರಲ್ಲಿ ಭೂಮಿ ಒಳಗೆ ಪಾತಾಳಿ ಹೋಗಿಬಿಡ್ತಾರೆ ಸರ್, ಅದರಿಂದ ಭಾಳ ಅನುಕೂಲ ಆಗಿದೆ. ಶಿವಪುತ್ರ ಅವರ ಅಂದಾಜು ಈಗೇನು ಇಷ್ಟೆಲ್ಲ ವ್ಯವಸ್ಥೆ ಮಾಡಿರಿ ನೀರು ಸಂಗ್ರಹದ್ದು, ಎಷ್ಟು ಖರ್ಚು ಬಂದದ ಏನು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಸರ್ ಖರ್ಚಿನ ಬಗ್ಗೆ ಹೇಳ್ಬೋದು ಸರ್, ಆದರೆ ನಾವು ಅಷ್ಟೊಂದು ರೈತರಾದ ಕಾರಣ ನಾವು ಯಾವ ಲೆಕ್ಕಾಚಾರ ಇಟ್ಟಿಲ್ಲ ಸರ್, ಆದ್ರೆ ಸುಮಾರು ಖರ್ಚು ಬಂದಿದೆ ಸರ್, ನಮಗೆ ಖರ್ಚು ಲೆಕ್ಕಾಚಾರ ಮಾಡಲಾದೇನೆ ಈ ವ್ಯವಸಾಯ ಮಾಡೀವಿ ಸರ್ ನಾವೀಗ. ಮತ್ತೀಗ ನಾವು ಈ ವ್ಯವಸಾಯದಿಂದ ಸ್ವಲ್ಪ ನಮಗೆ ತೊಂದರೆ ಇದೆ ಸರ್ ಈಗ, ಯಾಕಂತಂದ್ರೆ ನಾವು ನೀರು ಕಟ್ಟಬೇಕಪ್ಪ ಅಂತ ಒಂದು ಬೆಳೆ ನಮ್ಗೆ ಲಾಸ್ ಆಗುತ್ತೆ ಸರ್, ನೀರು ನಮ್ಮ ತೋಟದಾಗ ಕಟ್ಟಬೇಕಪ್ಪ ಒಂದು ಬೆಳೆ ಲಾಸ್ ಆಗುತ್ತೆ ನಮಗೆ. ಅಂದ್ರೆ ನಾವೀಗ ಒಂದು 15 ದಿನ 20 ದಿನ 10 ತಿಂಗಳ ನೀರು ಕಟ್ಟಿದಾಗ ನಮಗೆ ಇಂಪ್ರೂವ್ ಆಗುತ್ತೆ ಸರ್. ಇದರಂತೆ ಮ್ಯಾಗಿನ ರೈತರಿವೆ, ಸ್ವಲ್ಪ ನಿಮ್ಮಲ್ಲಿ ಬಿ ಕಟ್ಟಿ ನೀರ ಒಮ್ಮೆ ಸೋರಿ ಬಿಡಬೇಡ ನೀರ ಈ ಥರ ಹೇಳ್ಕೊಂಡು ನಮ್ಮ ಬಳಿ ಲಾಸರ ಉಪಯೋಗ ಇಲ್ಲ, ನೀವು ಆಮ್ಯಾಗ ಬಿಡಕತ್ತೆ ಹಿಂಗೆಲ್ಲ ಮಾಡಿ ಒಂದು 15 ದಿನ 10 ತಿಂಗಳ ಹಿಂಗೆ ನೀರು ಕಟ್ಟಿ ನೀರು ಸಪ್ಲೈ ತೊಗೊಂಡು ಹಿಂಗೂ ವ್ಯವಸ್ಥೆ ಮಾಡಿದೆ ಸರ್. ಅದನ್ನ ಸ್ವಲ್ಪ ನಮಗೆ ತೊಂದರೆ ಆಗಿದೆ, ಆರು ಸರ್ ನಮಗೆ ಮ್ಯಾಗಿನ ಭೂಮಿಗೆ ಅನುಕೂಲ ಜಾಸ್ತಿ ಆಗಿದೆ ಸರ್. ಈಗ ನಮಗೆ 6 ಎಕರೆ 8 ಎಕರೆ ತೊಂದರೆ ಇದ್ದರಿಂದ ನಮಗೆ 10 ಎಕರೆ ಲವಣಿಗೆ ಇಂಪ್ರೂವ್ ಆಗಿಬಿಟ್ಟೆ ಸರ್. ಅದರಿಂದ ನಾವು ಯಾವ ಲೆಕ್ಕಾಚಾರ ಸರ್ ಮಾಡಿಲ್ಲ, ಎಷ್ಟು ಲಾಸ್ ಬಂದರೂ ನಾವು ಅದು ವಿಚಾರ ಮಾಡಿದ್ವಿ ಸರ್, ಯಾಕಂದ್ರೆ ಜಾಸ್ತಿ ನಮ್ಗೆ ಇನ್ಕಮ್ ಆದ್ರಿಂದ ನಾವು ಭಾಳ ಲೆಕ್ಕಾಚಾರ ಇಟ್ಟಿವಿ ಸರ್. ಅಡ್ಡಿಲ್ಲ, ಅಂದ್ರೆ ಸಮಸ್ಯೆಗಳಿದ್ರು ಸಹಿತ ಅದನ್ನು ನೀವು ಗಣನೆಗೆ ತಗೊಂಡಿಲ್ಲ, ಅದನ್ನು ಸಮಸ್ಯೆ ಇದ್ರೂ ಅದನ್ನು ಒಂದು ಸಹಕಾರದಿಂದ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಇದ್ದೀರಿ, ಬಗೆಹರಿಸ್ತಾ ಇದ್ದೀರಿ. ಈಗ ಏನೇನು ಬೆಳೆಗಳು ಮುಖ್ಯವಾದಂತಹ ಬೆಳೆಗಳು ತಾವು ಬೆಳೀತಾ ಇದ್ದೀರಿ ನೀರಿನಿಂದ? ಸರ್ 1-2 ಎಕರೆ ಕಬ್ಬು ಅದ ರೀ, ನಮ್ಮ ಮೊದಲ ಅತಿ ಹೆಚ್ಚು ಆದ್ಯತೆ ಅಂದ್ರೆ ನಮ್ಮದು ಉಳ್ಳಾಗಡ್ಡಿ ರೀ, ಬಳ್ಳುಳ್ಳಿ, ಆನಂತರ ಕಡ್ಲಿ ಹೆಚ್ಚು ಬೆಳಿತೀರಿ ಸರ್, ಕಡ್ಲಿ ಭಾಳ ಹೆಚ್ಚು ಬೆಳಿತೀವಿ ರೀ. ಇವಾಗ ಕಬ್ಬು 1-2 ಎಕರೆ ಈಗ ಅಂದ್ರೆ ಈಗ ಅಂತರ್ ಬೇಸಾಯದೊಳಗೆ ನಾವು ಹತ್ತಿ ಮಾಡ್ತೀರಿ, ಭಾಳ ಹತ್ತಿ ಭಾರಿ ಬೆಳಿತದೆ ರೀ, ಸುರಪಾನ ಬೆಳಿತೀನಿ ರೀ, ಮಳೆಗಾಲ ರೀ, ಸೂರ್ಯಕಾಂತಿ ರೀ, ಇದು ಈ ಥರ ಬೆಳೆ ಅಲ್ಲ, ಎಲ್ಲ ಥರ ಬೆಳೆ ಬೆಳಾಡ್ತೀವಿ ರೀ. ಅಂದ್ರೆ ಈ ಹೆಚ್ಚಾನೆಚ್ಚರಿ ಈಗ ಶ್ರೀಗಂಧ ಗಿಡ ಮತ್ತು ಬಾಳೆ ಗಿಡ ಇವು ಈಗ ಭಾಳ ತೊಗೊಂಡಿದ್ದಾವೆ ರೀ, ಎಲ್ಲ ನಮ್ದು ಇದು ಡ್ರಿಪ್ ಮುಖಾಂತರ ಮಾಡ್ತಾರಲ್ಲ, ಒಂದು 8 ಎಕರೆ ನಮ್ಮ ಡ್ರಿಪ್ ಅದ ಸರ್, ಎಲ್ಲ ಡ್ರಿಪ್ಪಿಂದ ಹೆಚ್ಚು ಆದ್ಯತೆ. ಕಡ್ಲಿ ಹೆಸರು ಡ್ರಿಪ್ ಮ್ಯಾಗ್ರಿ, ಉಳ್ಳಾಗಡ್ಡೆ ಹೆಸರು ಡ್ರಿಪ್ ಮ್ಯಾಗ್ರಿ, ತೊಗರಿ ಮಾಡಿದ್ರೆ ಡ್ರಿಪ್ ಮ್ಯಾಗ್ರಿ, ಅಂದ್ರೆ ಕಬ್ಬು ಮಾಡಿದ್ರೆ ಡ್ರಿಪ್ ಮ್ಯಾಗ್ರಿ, ಇವೆಲ್ಲ ಡ್ರಿಪ್ಪಿನ ಮುಖಾಂತರ ಮಾಡ್ತೀವಿ. ನೀನು ನಮ್ಗೆ ಇಡೀ 13 ಎಕರೆ ತೊಗೋತಾರೆ ಡ್ರಿಪ್ ಮುಖಾಂತರ ಬೆಳೆ ನಮ್ಮದು, ಮತ್ತು ಡ್ರಿಪ್ ಮುಖಾಂತರ ಮಾಡೋದ್ರಿಂದ ಬೆಳೆನ ಉತ್ಪನ್ನ ಚಲೋ ಬರ್ತಾರೆ ಸರ್. ಅಡ್ಡಿಲ್ಲ, ನೀರನ್ನು ನೀವು ಬಳಸ್ಕೊಳ್ತಾ ಇದ್ದೀರಿ, ಆದರೆ ನೀರನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನುವಂಥದ್ದನ್ನು ತಾವು ಯಾರಾದರೂ ತಜ್ಞರ ಜೊತೆಗೆ ಸಂಪರ್ಕ ಮಾಡಿ ನೀರು ಈ ಟೈಮಿಗೆ ಬಿಡಬೇಕು, ಈ ಬೆಳೆಗೆ ಇಷ್ಟೇ ಬಿಡಬೇಕು ಅನ್ನುವಂಥದ್ದು ಏನಾದರೂ ಆ ವಿಚಾರವನ್ನು ಕಲ್ಕೊಂಡಿರಿ ಸರ್? ನಮ್ಮ ಸ್ವಂತ ಟೆಕ್ನಿಕ್ ಪ್ರಕಾರ ಯಾವ್ಯಾವ ಬೆಳೆ ಎಷ್ಟೆಷ್ಟು ಬಿಡಬೇಕು ಅನ್ನೋ ನೀರು ನಮ್ಗೆ ಡ್ರಿಪ್ ಮುಖಾಂತರ ಬಿಡ್ತೇವೆ ರೀ. ನಮ್ಮದು 10 ದಿವಸಕ್ಕೆ ಕಡ್ಲಿ ಬಿಡ್ತೇವೆ ರೀ, 8 ದಿವಸಕ್ಕೆ ಉಳ್ಳಾಗಡ್ಡಿ ಬಿಡ್ತೇವೆ ರೀ, ಈ ಥರ ನಮ್ಮದು. ಆದರೆ ಬೆಳೆ ಮತ್ತು ಫಸ್ಟ್ ಕ್ಲಾಸ್ ಬರ್ತಾರೆ, ನಮ್ಮ ಸ್ವಂತ ಟೆಕ್ನಿಕ್ ಮ್ಯಾಗ ಮಾಡಿದ್ದೇವೆ ರೀ. ಕೆಲವೊಂದು ಸಲ ನಮ್ಮ ಸರ್ ಪಟ್ಟಣ ಸರ್ ಸರ್ ಧಾರವಾಡಕ್ಕೆ ತೊಯ್ದು ಅಲ್ಲಿ ಅಧಿಕಾರಿಗಳು ಭೇಟಿ ಮಾಡಿಸಿನೂ ಹೇಳ್ಯಾರ ರೀ. ಆದರೆ ಆ ಭೂಮಿ ವಾತಾವರಣಕ್ಕೆ ನಮ್ಮ ಒಂದು ವಾತಾವರಣಕ್ಕೆ ಅವ್ರು ಹೇಳೋ ಪ್ರಕಾರ ನಮ್ಮನ್ನು ಹೊಂದಾಣಿಕೆ ಆಗಲ್ಲ ಸರ್. ಅಲ್ಲಿ ಅವರು ಮಲೆನಾಡಿನ ಕಡೆ ಸರಿ ಸಮೀಪ ಬರ್ತಾರೆ, ನಾವು ಅಗದಿ ಬಿಸಿಲು ಭೂಮಿ ಜಾಸ್ತಿ ರೀ ನಮ್ಗೆ. ಆಮೇಲೆ ಸಾಗಾಟ ಮಾಡಿ ಪೇಟೆಗೆ ಒಯ್ಯುವಂಥದ್ದು ಯಾವ ರೀತಿ ಮಾಡ್ತಾ ಇದ್ದೀರಿ? ಯಾಕಂತಂದ್ರೆ ತಮ್ಮದು ಚಡಚಣದಿಂದ ಸುಮಾರು 8-9 ಕಿಲೋಮೀಟರ್ ದೂರ ಇರುವಂಥ ಒಂದು ಹೊಲ, ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗಬೇಕು ಅಂತಂದ್ರೆ ಸಾಗಾಟನೂ ಒಂದು ಸ್ವಲ್ಪ ಮುಖ್ಯವಾದಂಥ ಒಂದು ವಿಚಾರ ಅಂತ ಹೇಳಿ ಹೇಳ್ಬೋದು. ಹಿಂಗೆ ಪೂರಾ ಒಳಗಿರೋದ್ರಿಂದ ಹೊಲ, ಯಾವ ರೀತಿ ನೀವು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಿ? ಯಾವ ರೀತಿ ನಿಮ್ಮ ಅನುಭವ ಅದ? ಸರ್, ನಮಗೆ ಸ್ವಲ್ಪ ತೊಂದರೆ ಆಗೋದು ಸಜ್ಜಿಗೆ ಸರ್, ಯಾಕಂದ್ರೆ ಒಳಗಿದ್ದರಿಂದ. ಆದರೆ ನಾವು ರಾಶಿ ಆದ ತಕ್ಷಣ ವ್ಯಾಪಾರ ಮಾಡೋದು ಸರ್, ನಾವು ಸ್ಟೋರೇಜ್ ಮಾಡಿ ಇಲ್ಲಿ ತೋಟದಲ್ಲಿ ಇಟ್ಟು ಸ್ವಲ್ಪ ಈ ವಾಹನ ಮುಖಾಂತರ ಟ್ರ್ಯಾಕ್ಟರ್ ಮುಖಾಂತರ ಚಡ್ಚಣ ಅಥವಾ ಬೀಜ ಹತ್ತಿ ಇಂಥ ಸ್ವಲ್ಪ ಬಿಜಾಪುರ ಹೋಗ್ಬೋದು ಸರ್, ನಾವೆಲ್ಲ ಬಿಜಾಪುರ ಕೊಡ್ತೀವಿ. ಉಳ್ಳಾಗಡ್ಡಿ ಸೋಲಾಪುರ ಕೊಡ್ತೀವಿ ಈ ಥರ ನಮ್ಮ ಕಡ್ಲೆಗಿಡ್ಡಿ ಸ್ವಲ್ಪ ಎಲ್ಲ ಇವೆಲ್ಲ ಚಡ್ಚಣ ಸ್ವಲ್ಪ ಟೈಮಿಂಗ್ ಸಮಯ ತೊಗೊಂಡು ಸ್ವಲ್ಪ ಎಲ್ಲ ಟ್ರ್ಯಾಕ್ಟರ್ ಮುಖಾಂತರ ಒಂದು ಸ್ವಲ್ಪ ದೂರ ಆರಿಸೋದಕ್ಕೆ ನಾವು ಸರ್ಕಾರದಿಂದ ವೈದ್ಯಕೀಯದಿಂದ ಕೊಡ್ತೇವೆ ಸರ್. ಈಗ ಶ್ರೀಗಂಧ ನಾವು ಬೆಳೆಸಿವೆ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರಿ, ಅದನ್ನು ನಾವು ನೋಡಿದ್ವಿ ಕೂಡ, ಸಣ್ಣ ಅದಾವ ಏನ ಸಸಿಗಳು. ಈ ವಿಚಾರ ಹೆಂಗೆ ಬಂತು, ಶ್ರೀಗಂಧ ಬೆಳಿಬೇಕು ಅನ್ನುವಂಥದ್ದು ಹೆಂಗೆ ಗೊತ್ತಾಯ್ತು ನಿಮಗೆ? ಶ್ರೀಗಂಧ ಬೆಳಿಬೇಕಂದ್ರೆ ಸರ್, ಇಲ್ಲಿ ನಮ್ಮಲ್ಲಿ ಶಿರೋಣದಾಗ ಒಬ್ರು ಮಾಡಿದ್ದಾರೆ, ಅಲ್ಲಿ ಹೋಗಿದ್ದೇವ್ರ ಮನೆಯವ್ರು ಹೋಗಿದ್ದಾರೆ ರೀ, ನೋಡಿ ಕಿಶನ್ ನಾವು ಮಾಡಬೇಕು ಯಾಕೆ ಮಾಡಬಾರ್ದು ಅತ್ತೀಸ್ ಅಂತಂದ್ರಿ. ಅನಂತರ ನಾವು ಮಾಡಬೇಕಿದ್ರೆ ಮೊದಲು ಹೋದ ಸಲ 250 ಹಚ್ಚಿದ್ರು ಸರ್, 250 ಹಚ್ಚಿದ್ದೀರಿ, ಮತ್ತೆ ಇನ್ನೊಂದೇ ಎಕರೆ ಮಾಡಬೇಕು ಜಾಸ್ತಿ ಇದ್ರೆ ಈಗ 500 ಬಡ್ಡಿ ಮಾಡಿವ್ರಿ ಸರ್. 500 ಬಡ್ಡಿ ಮಾಡಿ ಕಿಶಂದ್ರೆ ಅದು 15 ವರ್ಷ ಪೀಕ್ರಿ ಸರ್, 15 ವರ್ಷಕ್ಕೆ ಆದಾಯ ಬರ್ತದೆ ಅಂತ ಕಿಶಂದ್ರೆ ಮಾಡೀವ್ರಿ. ಅದನ್ನೇನು ಅಷ್ಟೊಂದು ನಮ್ಗೇನ ಅದ್ರದ್ದು ಬದಲು ಹೆಚ್ಚಿನ ಮಾಹಿತಿ ಇಲ್ಲ, ಅದನ್ನು ಮಾಡೋದು ಇವತ್ತಿಗೆ ಪ್ರಯತ್ನ ಮಾಡಿ ಮಾಡಿದೇವ್ರಿ. ಅಷ್ಟೊಂದು ಭಾಳ ಅದ್ರದ್ದು ಮಾರ್ಕೆಟ್ ಅದ ಅಂತ ಹೇಳ್ರಿ, ನಮ್ಮ ಹುಡುಗ ಸ್ವಲ್ಪ ಮ್ಯಾಗ ಕಡೆ ಕಡೆ ತಿರುಗಾಡ್ತಾನೆ ಸ್ವಲ್ಪ ಹೇಳಿದ್ರೆ 16,000 ರೂಪಾಯಿ ಕಿಲೋ ಮಾರ್ತದೆ, 15,000 ರೂಪಾಯಿ ಕಿಲೋ ಮಾರ್ತದೆ. ಅದು ಎಷ್ಟೇ ಮಾರಲಿ ನಮ್ಮ ಭೂಮಿಗೆ ಫಲವತ್ತಾದಂಥ ತಪ್ಪಲು ಸಿಗುತ್ತದೆ ರೀ, ಮತ್ತು ಗಿಡಗಂಟಿದಿಂದ ಆಕರ್ಷಣೆ ಅಂತ ಒಂದು ವಾತಾವರಣ ಚೇಂಜ್ ಆಗ್ತದೆ ಅನ್ನೋ ಉದ್ದೇಶದಿಂದ ಮಾಡಿದ್ರು ಈಗ. ಈ ಬಗ್ಗೆ ಏನು ಅರಣ್ಯ ಇಲಾಖೆಯವರಿಂದ ಏನಾದರೂ ತಾವು ಅವ್ರಿಗೆ ಹೋಗಿ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಏನಾದರೂ ವಿಚಾರ ವಿನಿಮಯ ಮಾಡಿರಿ? ಹಾಂ, ಮಾಡಿದ್ರಿ ಸರ್. ಇಲ್ಲಿ ಆಲಮಟ್ಟಿಗೆ ಹೋಗಿ ಕಿಶಂದ್ರೆ ಅಲ್ಲಿ ಫಾರ್ಮದಲ್ರಿ, ಅಲ್ಲಿ ಅವ್ರಿಗೆ ಮಾಹಿತಿ ಕೇಳ್ಕೊಂಡಿದ್ದೇವ್ರು, ಈ ಥರ ಮಾಡಿರಿ, ಈ ಗಿಡ ಹಿಂಗೆ 12 ಫುಟ್ಗೆ ಒಂದು ಹಚ್ಚಬೇಕು, ಈ ಥರ ಮಾಡಬೇಕು ಎಲ್ಲ ಹೇಳ್ಯಾರ ಸರ್. ಆ ಪ್ರಕಾರ ಮಾಡೀವ್ರಿ. ಒಳಗೆ ಈಗ 5-6 ವರ್ಷ ಬೆಳೆನೂ ಬರ್ತಾರೆ ಸರ್. ಈಗ ಶ್ರೀಗಂಧ ಗಿಡ ದೊಡ್ಡ ಹೋಗ್ತಕ್ಕ ನಮ್ಗೆ ಈಗ ಸುರಪನ್ನ ಉಳ್ಳಾಗಡ್ಡಿ ಶೇಂಗಾ ಹಿಂಗೆಲ್ಲ ಬೆಳೆನೂ ಬೆಳ್ಕೋತೇವ್ರಿ, ಅದರದ್ದೇನು ತೊಂದರೆ ಇಲ್ಲ, ಬೆಳೆ ಎರಡೂ ಥರ ಬೆಳೆ ಆದ್ರೆ ಸರ್, ಅದರಿಂದ ಲಾಭ ಆಗಿದೆ ರೀ. ಈಗ ಇಷ್ಟು ದೊಡ್ಡ ಕೃಷಿ ಮಾಡಬೇಕು ಅಂತಂದ್ರೆ ಸಾಕಷ್ಟು ಜನರು ಬೇಕಾಗ್ತಾರೆ, ಕೂಲಿ ಕಾರ್ಮಿಕರು ಬೇಕಾಗ್ತಾರೆ. ಯಾವ ರೀತಿ ತಾವು ತಮ್ಮ ಕುಟುಂಬದೊಳಗೆ ಏನು ಸದಸ್ಯರಿದ್ದಾರೆ, ಎಲ್ಲರೂ ತೋಟದೊಳಗೆ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಕೂಲಿ ಕಾರ್ಮಿಕರದ್ದು ಅದನ್ನೇ ಹೆಂಗೆ ಮಾಡ್ತಾ ಇದ್ದಾರೆ ನೀವು? ಸರ್, ನಾವು ಸ್ವಂತ ದುಡಿಮೆ ಸರ್, ನಮ್ಮ ವನ್ಯ ಪಾಯಿಂಟ್ ನಮ್ಮಲ್ಲಿ ನಾವು ಎಲ್ಲರೂ ಮನೆಯಲ್ಲಿ ದುಡಿತಾ ಇದ್ದೇವೆ. ಆದರೆ ನಮಗೆ ಸಮಸ್ಯೆ ಬಂದಾಗ ನಾವು ಎಲ್ಲ ಲೇಬರ್ ತೊಗೊಂಡು ಅವ್ರ ಸಹಕಾರದೊಂದಿಗೆ ಇವೆಲ್ಲ ಕೆಲಸ ನಾವು ಮಾಡ್ತಾ ಇದ್ದೇವೆ ಸರ್. ಈಗ ಯಾಕಂದ್ರೆ ನಮ್ಗೆ ನಮ್ಮ ಮ್ಯಾಗಿಟ್ಟಂಥ ಜನ ಪ್ರೀತಿ ಭಾಳ ಸರ್. ನಾವು ಯಾವ ಟೈಮಿಗೆ ಕರಿತೇವಲ್ಲ ಆ ಟೈಮಿಗೆ ನಮ್ಮ ಜನ ಸಹಕಾರ ಮಾಡ್ತಿದ್ದಾರೆ. ಯಾಕಂದ್ರೆ ನಾವು 10 ಜನರಿಗೆ ಸಹಕಾರ, ಈ ನೀರಿನ ಸಮಸ್ಯೆ ಇರಲಿ ಅಥವಾ ಯಾವುದೇ ಸಮಸ್ಯೆಗೆ ಸಹಕಾರಕ್ಕೆ ನಾವು ಒಪ್ಪಂದ ಮಾಡೋ ಸಂಬಂಧ ನಮಗೆಲ್ಲರೂ ಸಹಕಾರ ಸಿಕ್ಕಿದೆ. ಮತ್ತು ಈಗ ಗಿಡಗಂಟಿ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಔಷಧ ಕಡಿಮೆ ಆಗ್ಬೋದು, ಔಷಧ ಕೆಲಸ ವರ್ಕ್ ಇವೆಲ್ಲ ಕಡಿಮೆ ಆಗುತ್ತನ್ನೋ ಉದ್ದೇಶದಿಂದ ಈ ಗಿಡಗಂಟಿ ದಿವಸ ಮಾಡಕತ್ತೀವಿ ಸರ್. ಇನ್ನು ಮುಂದೆ ಕೆಲವೊಂದು ದಿವಸದಲ್ಲಿ ಮತ್ತೆ ಬೇರೆ ಗಿಡಗಂಟಿ ಮಾಡ್ಬೋದು ಅಂತ ವಿಚಾರ ಸರ್ ನಮ್ಮಲ್ಲೆಲ್ಲ. ಸಹಕಾರ ಅಂತಂದ ಕೂಡಲೇ ಒಂದು ವಿಚಾರ ಬಂತು, ಏನಪ್ಪ ಅಂತಂದ್ರೆ ನಮ್ಮ ರೈತರು ಏನು ನೀರಾವರಿ ಒಳಗೆ ನೀವು ಏನು ಕೂಡಿ ಕೆಲಸ ಮಾಡ್ತಾ ಇದ್ದೀರಿ, ಭಾಳ ಸಂತೋಷ ಅನ್ನುವಂಥ ವಿಚಾರ ಹೇಳಿದೆ. ಅದೇ ರೀತಿಯಾಗಿ ಏನು ಕೃಷಿ ಕಾರ್ಯಗಳದಾವ, ಪ್ರತಿಯೊಂದು ಕೃಷಿ ಕಾರ್ಯದೊಳಗೆ ರೈತರು ಒಬ್ರಿಗೊಬ್ರು ಕೂಡಿಕೊಂಡು ಕೆಲಸ ಮಾಡಿದ್ರೆ ನಿಮ್ಮ ಶ್ರಮನೂ ಕಡಿಮೆ ಆಗ್ತದೆ, ಚಿಂತೆ ಕಡಿಮೆ ಆಗ್ತದೆ, ಆಮೇಲೆ ನಿಮ್ಮ ಖರ್ಚು ಭಾಳ ಕಡಿಮೆ ಆಗ್ತದೆ, ಮತ್ತು ಬೇರೆಯವ್ರ ಮೇಲಿನ ಅವಲಂಬನೆ ಕಡಿಮೆ ಆಗ್ತದೆ. ಇಂಥ ವಿಷಯಕ್ಕೆ ಬಂದಾಗ ಯಾವ ರೀತಿ ನಿಮ್ಮ ಸುತ್ತಮುತ್ತಲು 20-25 ಜನ ರೈತರು ಇದ್ದಿರ್ತಾವೆ, ಎಲ್ಲರೂ ಕೂಡಿ ಕೆಲಸ ಮಾಡ್ತಾ ಇದ್ದೀರಿ? ಸರ್, ನಾವು ಈಗ ನಮ್ಮ ರೈತರನ್ನ ಒಂದು ಕೂಡ ಡಿಸ್ಕಸ್ ಮಾಡ್ತೀವಿ ಸರ್. ಎಲ್ಲ ಪ್ರತಿಯೊಂದು ಯಾವುದೇ ತೊಂದರೆ ಬಂದರೂ ಅದಕ್ಕೊಂದು ಸಹಕಾರ ಮಾಡ್ಕೋತೀವಿ ಸರ್. ಒಂದು ಕೆಲಸ ಬಂದರೂ ಸಹಕಾರ ಮಾಡ್ತೀವಿ ಸರ್. ಈಗ ನಮ್ಮದೊಂದು ಏನು 25-30 ಜನ ರೈತರು ಒಕ್ಕಟ್ಟು ಅನ್ನೋದಲ್ಲ ಸರ್, ಈ ಒಕ್ಕಟ್ಟು ಅನ್ನೋದ್ರಿಂದ ನಮಗೆ ಇಂಪ್ರೂವ್ ಆಗಿದೆ ಸರ್. ನಮಗೆ ಸಹಕಾರ ಭಾಳ ಸರ್, ಅವ್ರಿಗೆ ನಾವು ನಮಗೆ ಅವ್ರಿಗೆ ಒಂದೇ ಅಲ್ಲ ಸರ್, ಎಲ್ಲ ಪ್ರತಿಯೊಂದು ವಿಚಾರದಲ್ಲಿನೂ ನಾವು ಒಂದಕ್ಕೊಂದು ಸಹಕಾರದೊಂದಿಗೆ ಇದ್ದೀವಿ ಸರ್. ಆದ್ದರಿಂದ ಈ ಸಹಕಾರ ಇದ್ದರಿಂದ ಅಥವಾ ಒಕ್ಕಟ್ಟು ಇದ್ದರಿಂದ ಶೇತ್ಕಿ ಜೀವನದೊಳಗೆ ಒಳ್ಳೆಯ ಮಾರ್ಗ ಸಿಗ್ತದೆ ಅಂತ ನಮ್ಮ ಅಭಿಪ್ರಾಯ ಸರ್. ಅಪ್ಪ ಸಾಹೇಬರ, ಈಗ ನೋಡ್ರಿ ಒಂದು ವರ್ಷದ ಅವಧಿಯೊಳಗೆ ಸಾಕಷ್ಟು ಬೆಳೆಗಳನ್ನು ತಾವು ಬೆಳೀತಾ ಇದ್ದೀರಿ. ಇಂಥ ಒಂದು ಸನ್ನಿವೇಶದೊಳಗೆ ನಾವು ಆದಾಯದ ಲೆಕ್ಕ ಇಡೋದು ಕೂಡ ಭಾಳ ಮುಖ್ಯ ಆಗ್ತದೆ. ಒಂದು ವರ್ಷದ ಅವಧಿ ಒಳಗೆ ಈ ಒಂದು ಎಕರೆಯಿಂದನೇ ನಾವು ಲೆಕ್ಕ ಹಾಕೋಣ, ಒಂದು ಎಕರೆಗೆ ತಾವಾಗ ಎಷ್ಟು ಆದಾಯ ಬರ್ತಾ ಇದೆ ಸರಾಸರಿಯಾಗಿ? ಒಂದು ವರ್ಷ ಹೆಚ್ಚಾಗ್ತದೆ, ಒಂದು ವರ್ಷ ಕಡಿಮೆ ಆಗ್ತದೆ, ಒಂದು ಸರಾಸರಿ ಆದಾಯ ಒಂದು ಎಕರೆಯಿಂದ ತಾವು ಎಷ್ಟು ತೊಗೊಳ್ತಾ ಇದ್ದೀರಿ? ಸರ್, ಒಂದು ಎಕರೆಗೆ ಆದಾಯಕ್ಕೆ ನಾವು 80-100 ಲಕ್ಷ ರೂಪಾಯಿ ತೊಗೋತೇವೆ ಸರ್. 13 ಎಕರೆ ಜಮೀನದಲ್ಲಿ 11-12 ಲಕ್ಷ ರೂಪಾಯಿ ಇನ್ಕಮ್ ತೊಗೋತೇನೆ ಸರ್. 11-12 ಲಕ್ಷ ಈ ಹತ್ತಿ ಮಾಡೇನಿ, ಒಂದು ಎಕರೆ 5 ಕ್ವಿಂಟಲ್ ಆಗಾಟ್ಟು ಬಿಡಿಸಿಟ್ಟೇನೆ ಸರ್. ಇನ್ನೂ ಒಂದು 6-7 ಕ್ವಿಂಟಲ್ ತಕ್ಕ ಹತ್ತಿ ಹೊಡ್ತದೆ ನಾರಿ, ಅಂದ್ರೆ ಒಂದು 12 ಕ್ವಿಂಟಲ್ 13 ಕ್ವಿಂಟಲ್ ಹತ್ತಿ ಹೊಡ್ತದೆ ರೀ. 1 ಲಕ್ಷ ರೂಪಾಯಿ ನಮ್ಗೆ ಆದಾಯ ಆಯ್ತು ಸರ್. ಅಡ್ಡಿಲ್ಲ, 1 ಎಕರೆಗೆ 1 ಲಕ್ಷ ಇದು ಸರಾಸರಿ ಆದಾಯ ನೀವು ಹೇಳ್ತಾ ಇರುವಂಥದ್ದು? ಹೌದು ಸರ್, ಸರಾಸರಿ ಆದಾಯ ರೀ. ನಾವು 1 ವರ್ಷಕ್ಕೆ ಅಂದ್ರೆ ನಾವು 2-3 ಪೀಕ್ ಬೆಳೆ ಮಾಡ್ತೀವಿ ಸರ್. ಈಗ ಮಳೆಗಾಲದೊಳಗೆ ಸುರಪಾನ್ ಮಾಡ್ಕೋತೇವೆ ರೀ, ಉದ್ದು ಮಾಡ್ಕೋತೇವೆ ರೀ, ಉಳ್ಳಾಗಡ್ಡೆ ಮಾಡ್ಕೋತೇವೆ ರೀ, ಹಿಂಗಾರಿ ಒಳಗೆ ನಮ್ಮ ಹಿಂಗಾರಿ ಬರ್ತದೆ ರೀ, ಮತ್ತೆ ಹಿಂಗಾರಿ ಒಳಗೆ ಕಡ್ಲಿ ಕಬ್ಬ ಮತ್ತು ಇವೆಲ್ಲ ಮುಷ್ಕಿನ ಜೋಳ ಹಿಂದೆಲ್ಲ ಬೆಳಿಕೋತಾರೆ. ಹಿಂಗೆ ಎರಡು ಬೆಳಿ ತೆಗೆಯೋದ್ರಿಂದ ನಮಗೆ ಸರಾಸರಿ ಒಳಗೆ ಒಂದು ಎಕರೆಗೆ 1 ಲಕ್ಷ ರೂಪಾಯಿ ಆದಾಯ ಕೊಡ್ತಾರೆ ಸರ್. ಈಗೇನು ಈ ಒಂದು ಆದಾಯ ಅದ, ಇದ್ರ ಬಗ್ಗೆ ನಿಮಗೆ ತೃಪ್ತಿ ಅದಾನ ಅಥವಾ ಇನ್ನೂ ಇದ್ರೊಳಗೆ ನಾವು ಬದಲಾವಣೆ ಮಾಡ್ಬೋದು, ಹೆಚ್ಚು ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು ಅನ್ನುವಂಥ ಒಂದು ವಿಚಾರ ಅನಿಸ್ತದೆ ನಿಮಗೆ? ಹೊಸ ಹೊಸ ಮಾಡ್ಬೇಕು ಅನ್ನೋದು ಸರ್. ಏನೇನೋ ಹೊಸ ಹೊಸ ಅಂದ್ರೆ ತಂತ್ರಜ್ಞಾನ ಹಂಗೆ ಮುಂದುವರೆದ ನಾವು ಹಂಗೆ ಅದಕ್ಕೆ ಹೊಂದ್ಕೊಂಡು ಹೋದ್ರೆ ಹೊಸ ಹೊಸ ಬೆಳೆ ಮಾಡಬೇಕು, ಹೊಸ ಏನೋ ಇದು ಮಾಡ್ಬೇಕು ಅನ್ನೋದು ಏನಾದ್ರೆ ಸರ್ ನಾ ಅಡ್ಡಿಯಿಲ್ಲ. ಈಗ ಹೊಸ ವಿಷಯಗಳ ವಿಚಾರ ಬಂದಾಗ ತಾವು ಯಾರನ್ನ ಸಂಪರ್ಕ ಮಾಡ್ತೀರಿ? ಈಗ ಹೊಸದೇನೋ ಬಂತಪ್ಪ ಕೃಷಿ ಒಳಗೆ, ಅದನ್ನು ನಾವು ಅಳವಡಿಸ್ಕೋಬೇಕು, ಅದು ನಮಗೆ ಗೊತ್ತಿಲ್ಲ, ಯಾರನ್ನ ಹೋಗಿ ಕೇಳಬೇಕು, ಯಾರನ್ನ ಕೇಳಿದ್ರೆ ನಮಗೆ ಮಾಹಿತಿ ಗೊತ್ತಾಗ್ತದೆ, ಹಿಂಗೆ ನೀವು ವಿಜ್ಞಾನಿಗಳನ್ನು ಸಂಪರ್ಕ ಮಾಡೋದಾಗಲಿ ಅಥವಾ ಅಧಿಕಾರಿಗಳನ್ನು ಸಂಪರ್ಕ ಮಾಡೋದಾಗಲಿ ಯಾವತ್ತೂ ಅವ್ರ ಸಂಪರ್ಕದೊಳಗೆ ಇರ್ತೀರಾ ಹೆಂಗೆ? ಸರ್, ನಾವು ಯಾವಾಗಲೂ ಈ ಕೃಷಿ ಅಧಿಕಾರ ಸಂಪರ್ಕ ಇರ್ತೇವೆ ಸರ್. ಈ ಲಕ್ಷ್ಮೀ ಮೇಡಮ್ ಅಂತ ಇದ್ರೆ ಸರ್, ಮತ್ತು ಈಗ ನಮ್ಮ ಮುದ್ದುಗೌಡ ಪಾಟೀಲ್ ಅಂತ ಇವರೆಲ್ಲ ಸ್ವಲ್ಪ ಕೃಷಿ ತಜ್ಞ ಸರ್, ಅವರೆಲ್ಲ ಸ್ವಲ್ಪ ವಿಚಾರ ಮಾಡ್ತೀವಿ ಸರ್. ಇನ್ನು ನಮ್ಮಲ್ಲಿ ಕಾಶಿರಾಮ್ ಗೌಡ ಅಂತ ಅದ ಸರ್ ಇಲ್ಲಿ ಹವಿನಾಳ. ಹಿಂಗೆಲ್ಲರೂ ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಯಾವ ಕೃಷಿ ಒಳಗೆ ಹೊಸ ಯೋಜನೆ ಬರ್ತಾವೆ ಸರ್ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ತೀವಿ ಸರ್. ಮಾಹಿತಿ ಕೊಟ್ಟು ಅಲ್ಲಿ ಯೂನಿವರ್ಸಿಟಿಗೆ ಹೋಗಿ ಯಾವ ಕೃಷಿ ಮಾಡೋಕೆ ಹೋಗೋದು ಇಂಥವೆಲ್ಲ ಒಂದು ಪ್ರಯೋಗ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಅನುಕೂಲತೆ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ಗೊತ್ತಾದಂಥ ಒಂದು ತಂತ್ರಜ್ಞಾನ, ಒಂದು ಬೀಜದ ಬಗ್ಗೆ ಇರ್ಬೋದು ಅಥವಾ ಒಂದು ಹೊಸ ವ್ಯವಸ್ಥೆ ಬಗ್ಗೆ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಹೊಸ ವಿಚಾರ ಇರ್ಬೋದು, ಅದ್ರ ಬಗ್ಗೆ ನೀವು ನಿಮ್ಮ ಏನು ಸ್ನೇಹಿತರು ರೈತರು ಇರ್ತಾರಲ್ಲ ಅವ್ರ ಜೋಡಿ ಚರ್ಚೆ ಮಾಡಿ ಅವ್ರಿಗೆ ತಿಳಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೀರಾ? ಮಾಡ್ತಾರೆ ಸರ್ ಭಾಳ. ಅದು ಒಬ್ರಿಗೊಬ್ರು ಮಾಹಿತಿ ಕೊಡು ಭಾಳ ಸರ್. ಅದು ಈಗಾಗಲೇ ನಮ್ಮಲ್ಲಿ ನಮ್ಮದು ಒಬ್ರು ಅಣ್ಣ ಇದ್ರೆ ಹತ್ತಿಚ್ಚಿದ್ರಿ ಅವ್ರು ಬೇ, ಅವ್ರ ಮಾತಿಗೆ ಎಷ್ಟು 2-3 ಸಲ ಹೇಳಿದ್ರೆ ಕೇಳಬೇಕಾದ್ರೆ ಸ್ವಲ್ಪ ಫೇಲ್ ಆಯ್ತು ರೀ. ಅಂದ್ರೆ ಮತ್ತೊಬ್ರು ಹೆಂಗೆ ಅದ್ರ ಬದಲು ಇಂಪ್ರೂವ್ ಮಾಡೋಕ್ಕೆ ಹೇಳ್ತೀರಿ ಸರ್. ಅದ್ರಾಗ ಪಟ್ಟಣ ಶೆಟ್ಟಿ ಸರ್ ಅದಾರೆ, ಅವರು ಸೇರಿ ಧಾರವಾಡ ಕೃಷಿ ವಿಷಯದ ಭಾಳ ಸಲ ಹೋಯ್ತಾರೆ ರೀ, ನಮಗೆ ಒಂದು 3-4 ಸಲ ಹೋಯ್ತಂದಾರ ರೀ. ಅದರಿಂದ ಅಲ್ಲಿ ಮಾಹಿತಿ ಸಿಗುತ್ತೆ ರೀ. ಬಾಗಲಕೋಟೆ ಹೋಯ್ತಂದಾರ ರೀ, ಅಂದ್ರೆ ಕೆಲವೊಂದು ಕನ್ನೇರಿ ಮಠಗಳಿದೆ ಅಂತ ಹೋಯ್ತಂದಾರ ರೀ, ಕನ್ನೇರಿ ಅಂತೆಲ್ಲ ಇದೆ, ಕೊಲ್ಲಾಪುರ, ಪುಣಾಕ, ಹಿಂಗೆಲ್ಲ ಹೋಯ್ತಂದ ಕೆಲವೊಂದು ಕಡೆ ನಮಗೆಲ್ಲ ರೈತರಿಗೆ ರೈತ ಕೆಲವೊಂದು ರೈತರು ನಮ್ಗಿಂತ ದೊಡ್ಡ ದೊಡ್ಡ ರೈತರ ಬಳಿ ಇದು ಸಂದರ್ಶನ ಮಾಡ್ಸ್ಯಾರ ರೀ, ಕೆಲವು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಹೋಯ್ತಾರ ರೀ. ಹಿಂಗೆ ಇದರಿಂದ ನಮಗೆ ಮಾಹಿತಿ ಹೆಚ್ಚಾಗಿದೆ ಸರ್. ಅದರಿಂದ ಇದಕ್ಕಿಂತ ಪೂರ್ವದಲ್ಲಿ ನಾವು ರಾವೂರಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಯ್ದ್ರೆ ಸರ್ ಮೊದಲು. ನಾ ಇಂಪ್ರೂವ್ ಆಗೋ ಕಾರಣ ಪುಣಾಬಲ್ಲಿ ರಾವೂರಿ ವಿಶ್ವವಿದ್ಯಾಲಯ ಇದೆ ಸರ್, ಕೃಷಿ ವಿಶ್ವವಿದ್ಯಾಲಯ ಮಹಾರಾಷ್ಟ್ರದಲ್ಲಿ. ನಮ್ಮ ಕೃಷಿ ಅಧಿಕಾರಿಗಳು ಅಲ್ಲಿ ಪ್ರಾಸಿಟ್ ಇದ್ದಾರೆ ಸರ್ 18 ವರ್ಷದಿಂದ ನನಗೆ. ಅಲ್ಲಿ ಹೋದಾಗ ನಮಗೆ ಬಳ್ಳೊಳ್ಳಿ ಕೃಷಿ ಮಾಡ್ಬೇಕು ಅನ್ನತಕ್ಕಂಥ ಮಾಹಿತಿ ಅಲ್ಲಿ ಭಾಳ ಕೊಟ್ಟಿರಿ ಸರ್. ನಾ ಹೆಚ್ಚು ಇಂಪ್ರೂವ್ ಆದದ್ದೇ ಬಳ್ಳೊಳ್ಳಿಯಿಂದ ಸರ್ ಮೊದಲು. ರೈತನ ಮುಂದೆ ಬರೋ ಕಾರಣ ಬಳ್ಳೊಳ್ಳಿ, ಅಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಜೂರಿ ಕೃಷಿ ವಿಶ್ವವಿದ್ಯಾಲಯ ಬಳ್ಳೊಳ್ಳಿ ಒಳಗೆ ಮಾಹಿತಿ ಕಳ್ಕೊಂಬಂದು ನಾವು ಬಳ್ಳೊಳ್ಳಿ ಬೆಳೆದಿರಿ ಸರ್ ಭಾಳ. ಅದನ್ನು ಭಯಂಕರ ಸಿಕ್ಕಾಪಡಿ ಅನ್ಕೊಂಬಿಡ್ತೀವಿ. ಬಳ್ಳೊಳ್ಳಿ ಸರ್ ಒಂದು ಎಕರೆಗೆ ಒಂದು 100 ಕಟ್ಟ ರೀ, ಕಟ್ಟ ಅಂದರೆ ಒಂದು 55 ಕ್ವಿಂಟಲ್ ತನಕ ಒಂದು ಎಕರೆ ಬೆಳೀವಿ ಸರ್ ಬಳ್ಳೊಳ್ಳಿ ನಾವು. ಇಂಥ ವಾಣಿಜ್ಯ ಬೆಳೆಗಳು ಅಂದ್ರೆ ನಾವು ಯಾವ ಥರ ಅಂದ್ರೆ ತಿಪ್ಪಿ ಗೊಬ್ಬರದಿಂದ ಅಥವಾ ಇವು ಬೇರೆ ನಮ್ಮ ಸ್ವಂತ ಟೆಕ್ನಿಕಲ್ದಿಂದ ಇವು ಬೆಳೆಯೋದ್ರಿಂದ ನಮ್ಗೆ ಈ ಲಾಭಾಂಶ ಜಾಸ್ತಿ ಆಗಿದೆ ಸರ್. ಇಷ್ಟೇ ಅಂದ್ರೆ ಇನ್ನೊಬ್ಬರಿಗೆ ಚರ್ಚೆ ಮಾಡಬೇಕು, ಸ್ವಂತ ಕಷ್ಟಪಟ್ಟು ದುಡಿಬೇಕು, ಎರಡೂ ಸದುಪಯೋಗದಿಂದ ನಮ್ಗೆ ಇಂಪ್ರೂವ್ ಆಗುತ್ತೆ ಸರ್. ಬರೀ ಹೇಳ್ತಾ ಇದ್ರೆ ಇಂಪ್ರೂವ್ ಆಗಲ್ಲ ಸರ್. ಇದು ಕೃಷಿ ಒಳಗೆ ಸ್ವಂತ ದುಡಿಮೆ ಬೇಕು ಸರ್. ಆ ಥರ ಮಾಡೋದ್ರಿಂದ ಅನುಭವ ಜಾಸ್ತಿ ಆಗಿದೆ ಸರ್. ನಮ್ಗೆ ಇನ್ನೊಬ್ರಿಗೆ ಹೇಳೋಕ್ಕೂ ಅನುಕೂಲ ಇದೆ, ಮಾಡೋಕ್ಕೂ ಅನುಕೂಲ ಇದೆ, ಎರಡೂ ಥರ ಮಾಡೋದ್ರಿಂದ ಮತ್ತೆಲ್ಲನೂ ನಮ್ಗೆ ಇಂಪ್ರೂವ್ ಆಗಿ ಎಲ್ಲ ಒಂದು ಒಳ್ಳೆಯ ನಮಗೆ ಸದವಕಾಶ ಸಿಕ್ಕದ ಅಂತ ನಾವು ಹೇಳ್ಬೋದು ಸರ್. ಈಗ ಈಗ ನಿಮ್ಮ ಜೊತೆಗೆ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 8-6-1-4-7-44-39 ಸರ್. ಆತ್ಮೀಯರೆ, ಈಗ ಅಪ್ಪ ಸಾಹೇಬ್ ಅವರೇನು ತಮ್ಮ ನಂಬರ್ನ ಹೇಳಿದ್ದಾರ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 8-8-6-1-4-7-4-4-3-9 ಈ ನಂಬರ್ನ ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು, ಹೆಚ್ಚಿನ ಅನುಭವಗಳನ್ನು ಪಡ್ಕೊಳ್ಬೋದು. ಮತ್ತು ತಮ್ಮದೇನಾದರೂ ನೀರಾವರಿ ಒಳಗೆ ಸಮಸ್ಯೆ ಇದ್ದು ಅಂತಂದ್ರೆ ಅವರಿಂದ ಕೇಳಿ ಪರಿಹಾರ ಮಾಡಿಕೊಳ್ಬೋದು. ಒಳ್ಳೆಯದು ಶಿವಪುತ್ರ ಕಾರ್ಬಾರಿಯವರೇ ಮತ್ತು ಅಪ್ಪ ಸಾಹೇಬ್ ಕಾರ್ಬಾರಿಯವರೇ, ತಾವು ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿ ತಮ್ಮ ಕಳೆದ ಅನೇಕ ವರ್ಷಗಳ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ನೀರಿನ ಸಂಗ್ರಹಣೆ ಒಳಗೆ ಮಾಡಿದಂಥ ಕಾರ್ಯ ಅದ್ಭುತವಾದಂಥದ್ದು, ಅದಕ್ಕೆ ತಮಗೆ ವಿಶ್ವವಿದ್ಯಾಲಯದವರು ಪುರಸ್ಕಾರ ಕೂಡ ನೀಡಿ ಗೌರವಿಸಿದ್ದಾರೆ. ಇದು ಬಹಳ ಸಂತೋಷದ ವಿಷಯ ಮತ್ತು ಹೆಮ್ಮೆಯ ವಿಷಯ ಕೂಡ ಹೌದು. ಇಂಥ ಒಂದು ಬರಗಾಲ ಪೀಡಿತ ಪ್ರದೇಶದಲ್ಲಿ ನೀರಿನ ಸಂರಕ್ಷಣೆ ಮಾಡುವಂಥ ಒಂದು ಕಾರ್ಯ ಏನದ ಎಲ್ಲರಿಗೂ ಒಂದು ಮಾದರಿ ಅಂಥೇಳಿ ಹೇಳ್ಬೋದು. ಈ ವಿಚಾರಗಳನ್ನು ನಮ್ಮ ರೈತರು ತಿಳ್ಕೊಂಡು ತಾವು ಕೂಡ ತಮ್ಮ ಹೊಲದೊಳಗೆ ನೀರು ಇಂಗಿಸುವಂಥ ಒಂದು ಕೆಲಸ, ನೀರು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸ ಮಾಡ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೂ ಕೂಡ ತಾವು ಇಬ್ಬರ ಸಹಕಾರವನ್ನು ಕೂಡ ಪಡಿಬಹುದು. ಈಗಾಗಲೇ ಅವರು ಹೇಳ್ದಂಗೆ ಏನು ಎಲ್ಲರೂ ಕೂಡಿ ಕೃಷಿ ಮಾಡುವಂಥ ಒಂದು ವಾತಾವರಣವನ್ನೇನು ಅವರು ತಮ್ಮ ಭಾಗದೊಳಗೆ ನಿರ್ಮಾಣ ಮಾಡಿದ್ದಾರೆ, ಅದು ಕೂಡ ನಾವು ಎಲ್ಲರೂ ಅನುಸರಿಸಿ ಅನುಕರಣೆ ಮಾಡುವಂಥ ಒಂದು ಕಾರ್ಯ ಆಗಿದೆ ಅಂಥೇಳಿ ಹೇಳ್ಬೋದು. ಇವತ್ತು ನಮ್ಮ ರೈತರು ಪರಸ್ಪರ ಸಹಕಾರದಿಂದ ಮುಂದೆ ಬರೋದಕ್ಕೆ ಸಾಧ್ಯ ಅದ. ಯಾವುದೇ ಕಾರಣಕ್ಕೂ ಒಬ್ಬಂಟಿಯಾಗಿದ್ದರೆ ಜೀವನದೊಳಗೆ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ನಮ್ಮ

ಬಂಡಿ ತಂದಾನ ಕಟ್ಟಿ ಸವಾರಿ ಗುಳ್ಯ ಗುಂಡ್ಯಾ ಎರಡೂ ಮೂಡಲ ಹೋರಿ ಗೊಂಡೆ ಹಣಪೆಟ್ಟು ಗಂಟಿ ಗಗ್ಗರಿ ದಾರಿ ಹಿಡದರ್ ದಾರಿ ಹಿಡದರ್ ಮೋಟಾರ್ ಕಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ಜೋರ ಕರಿಯಾಕ ಬಂದಾರ ತವರವರ ನಮ್ಮೂರ ನಮ್ಮೂರ ದ್ಯಾಮು ಹೆಸರಾದ ದೇವ್ರ ಎಳಿತಾರವ್ವ ಏಳ್ನೆಲಿ ತೇರ ಎಳಿತಾರವ್ವ ಏಳ್ನೆಲಿ ತೇರ ಕುಸಿ ಆಗತಾವ ಬಲು ಸುಮರ ತೀರ್ನ ಕಳಸಕ್ಕ ತೀರ್ನ ಕಳಸಕ್ಕ ಹೊಳೆಯು ಬಂಗಾರ ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಬಲು ತೋರ ಕರಿಯಾಕ ಬಂದಾರ ತವರವರ ಮಾವ ಗೆಳೆಯನ ಹೋಗಿ ಬಾ ಬ್ಯಾಗ.